ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. Truly said that we must focus on winning more of days of love and laughter, but hypertension and high CV risk complications can be of the hurdles in enjoying good health. Let's listen to famous doctor of the city who will guide us on hypertension. Hello, I am Dr. Vatsal Agarwal, and today I want to talk to you about your heart. Many people think that just controlling blood pressure means you are safe, but that's only one part of the story. If you have diabetes, high cholesterol, if you smoke, have a family history, or are above 55, your heart could still be at a high risk of cardiovascular events. Heart attack, don't wait for symptoms. That's why I urge you, don't manage your BP. Get your total heart risk checked. A simple visit. A few tests could help you, and together we can prevent the first heart attack, and before it even happens. You deserve that chance. Take the step, get screened today. Reach out to your family physician or cardiologist to know more. Thank you. Issued in public interest by Amcure Pharmaceuticals Limited. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5 25 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಸಮೀಕ್ಷೆಯನ್ನು ಮೇ 25 ವಿಸ್ತರಿಸಲಾಗಿದೆ. ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ಮಗುವಿನಿಂದ 3 ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1 10 ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9444 8399 4. ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ. ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಚಿನ್ನದ ಪದಕ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 400,000 ಶಿಷ್ಯವೇತನ. ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ. ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಹಿರೇಮಲ್ಲೂರು ಈಶ್ವರ ಶರಣ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಸಂಪರ್ಕಿಸಿ 8277583580 8277583612. ಈ ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸಲು ಬೇಕಾದ ನೇರ ಅಗತ್ಯದಿಂದಾಗಿ ನೈತಿಕತೆ ಉದ್ಭವಿಸುತ್ತದೆ. ದೇವರನ್ನು ಸಂತೃಪ್ತಿಪಡಿಸುವುದಕ್ಕೋಸ್ಕರ ಮನುಷ್ಯನು ನೈತಿಕತೆ ಉಳ್ಳವನಾಗಬೇಕಿಲ್ಲ. ತನ್ನ ಒಳ್ಳೆಯದಕ್ಕಾಗಿಯೇ ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು. ಡಾಕ್ಟರ್ B.R. ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ B.R. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಜಂಗಲ ಪರ್ವತ ನದಿಯೋಕೆ ಸಂಸಾರ ಜನಜಾತಿಯೋ ನಾಲ್ಸಕ ಸಂವಾದ ಯೂನಿಟ್ ಆದಿವಾಸಿ ಸಮುದಾಯೋ ಕೋ ಶಿಕ್ಷಾ ಸ್ವಾಸ್ಥ್ಯ ಕಾನೂನಿ ಸಹಾಯತಾ ಔರ್ ಉನ್ಕೆ ಸಭಿ ಅಧಿಕಾರೋ ಕೋ ಸುಲಭ ಬನಾನೆ ಮೇ ಸಹಾಯತಾ ಕರೇಗಿ. ಕಾನೂನಿ ಸಹಾಯತಾ ಕೇ ಲಿಯೇ ಕಾಲ್ ಕೀಜಿಯೆ 1500 ಪರ್. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ. ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಕನಕ ದೀಪ. ಶ್ರೋತೃ ಬಾಂಧವರಿ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8:00 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಮಾವಿನ ಬೆಳೆ ಬೇಸಾಯ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣಂತ ಮಾವಿನ ಬೆಳೆ ಬೇಸಾಯ ಈ ಬಗ್ಗೆ ಧಾರವಾಡದ ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ಕೇಳುಗರೆ. ಇವತ್ತು ನಮ್ಮ ಜೊತೆಗೆ ಧಾರವಾಡದ ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರು ಸಮಗ್ರ ಕೃಷಿಯನ್ನ ಮಾಡ್ತಾ ತೋಟಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇವರು ತಮ್ಮ ತೋಟಗಾರಿಕೆಯಲ್ಲಿ ವಿವಿಧ ಬೆಳೆಗಳನ್ನ ಬೆಳೆದು ಇವತ್ತು ಧಾರವಾಡದ ಅದರಲ್ಲೂ ಆಪೂಸ್ ಮಾವಿನ ಬೆಳೆಯನ್ನ ಬೆಳೆದು ಸಾಕಷ್ಟು ಪ್ರಚಲಿತಕ್ಕೆ ಬಂದಿದ್ದಾರೆ. ಪ್ರಮೋದ್ ತುಕಾರಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಪ್ರಮೋದ್ ತುಕಾರಾಮ್ ಅವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ, ನಮ್ಮ ಕೇಳುಗರಿಗೆ. ನಾನು ಪ್ರಮೋದ್ ತುಕಾರಾಮ್ ಗಾಂವ್ಕರ್. ನಾವು ಮಾವು ಬೆಳೆಗಾರರು. ನಾವು ಮೊದಲಿಂದನಾದರೂ ಕೃಷಿಕರೇ. ನಮ್ದು ಊರು ಮೊದಲೇ ತಂದೆಯವರೆಲ್ಲ ಕಾರವಾರ ತೋಡೂರು ಗ್ರಾಮದಾಗ ಇದ್ದರು, ಫ್ಯಾಮಿಲಿ ಎಲ್ಲರವರು ಅಲ್ಲಿಂದ. ಆಮ್ಯಾಗ ಈಗ 70-80 ವರ್ಷದಿಂದ ಧಾರವಾಡಗೆಲ್ಲ ಸೆಟ್ ಆಗ್ಯಾರ. ನಮ್ಮ ತಂದೆಯವರು ತುಕಾರಾಮ್ ಗಾಂವ್ಕರ್ ಅವರು, ಅವ್ರ ಮೊದಲಿಂದನ ಮಾವು ಬೆಳೆಗಾರರು. ಮತ್ತು ನಮಗೆಲ್ಲಾನು ಅವರೇ ಎಲ್ಲ ಹೇಳಿಕೊಟ್ಟರು. ನಮ್ಮ ಫ್ಯಾಮಿಲಿ ಹೆಂಗ್ರಿ, ಜಾಯಿಂಟ್ ಫ್ಯಾಮಿಲಿ. ನಮ್ಮ 3 ಅಣ್ಣತಮ್ಮರು ಎಲ್ಲ ಒಂದೇ ಮನೆಯೊಳಗಿದ್ದೀವಿ. ನಮ್ಮ ಬ್ರದರು ನಾವು. ಮೊದಲಿಂದಾದರೂ ನಮ್ಮ ತಂದೆಯವರು ಕೃಷಿಕರ. ನಮ್ಮ ಊರು ಮೊದಲಿಗೆ ಫಸ್ಟ್ ಕಾರವಾರ, ಕಾರವಾರದೊಳಗೆ ತೋಡೂರು. ಈಗ ಧಾರವಾಡಕ್ಕೆಲ್ಲನೂ ಎಲ್ಲರೂ ಸೆಟ್ಲ್ ಆಗಿ ಅವ್ರದಿಂದನೇ ನಾವು ಇಲ್ಲಿ ಮಟ್ಟ ಬಂದೇವ್ರಿ. ಯಾಕಂದ್ರೆ ಮೊದಲಿಂದ ಕೃಷಿ ಕುಟುಂಬನೇ ನಮ್ಮದು. ಮತ್ತು ಬಿಸ್ನೆಸ್ ಮ್ಯಾನು ಹೌದು, ಗೋಲ್ಡ್ ಸ್ಮಿತ್, ಬಂಗಾರ ಅಂಗಡಿ ಎಲ್ಲನೂ ಮೊದಲಿಂದನೇ ಇದ್ದಿದ್ದೆ ನಾನು. ಈಗ ನಾವೆಲ್ಲಾನು ಒಂದು ಬಿಸ್ನೆಸ್ಗೆ ಇದ್ದೇವೆ, ಪೆಟ್ರೋಲ್ ಪಂಪು, ಕಿರಾಣಿ ಅಂಗಡಿ ಮೊದ್ಲಕ್ಕಿಂದೆಲ್ಲಾನು ಮಾಡ್ಕೊಂತ ಬಂದ ಮಂದಿ ನಾವು. ಮಾವು ಬೆಳೆಗಾರ ಮೊದ್ಲಿಂದನೇ ಇದ್ದೇವೆ, ಈಗ ಮಾಡ್ಕೊಂತ ಇದ್ದೇವೆ. ನಿಮಗೆ ಎಲ್ಲ ಕ್ವಾಲಿಟಿ ಎಲ್ಲಾನು ಮಾಡ್ಬೇಕಂದ್ರೆ ಮೊದ್ಲಿಂದ ನಮ್ಮ ತಂದೆಯವರು ಮಾಡಿ ಒಂದು ಮಾರ್ಗ ಹಾಕೊಟ್ಟಿದ್ದರಿಂದ ಈಗ ನಾನು 45 ವರ್ಷದಿಂದ ಅವ್ರ ಕೂಡ ಇದ್ದಾಗ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ಅವ್ರು ಹೇಳಿದ ಮೇಲೇನೆ ನಾನು ಇಲ್ಲಿ ಮಟ ಹೊರದೇನಿ ರೀ ಸರ್. ಮೊದ್ಲಿಂದ ಅಲ್ಲೂ ಕೃಷಿಗೆ ಭತ್ತ ಆಗಿತ್ತ ಬೆಳೆದು ಗೋಡಂಬಿ ಎಲ್ಲ ಅಲ್ಲಿನೂ ಐತೆ, ಈಗೂ ಐತೆ. ನಮ್ಮ ಕಾಕಾರು ಎಲ್ಲರೂ ಇರ್ತಾರೆ ಇಲ್ಲಿ. ಬಂದ್ಮ್ಯಾಗ ನಾವು ಈಗ ಮೊದ್ಲಕ್ಕೆಲ್ಲ ಭತ್ತ ಎಲ್ಲ ಬೆಳಿತಿದ್ವಿ, ಮಳೆ ಇದೆ ಕ್ಲೈಮೇಟ್ ಚೇಂಜ್ ಆಗಿದ್ ಮಾವು ಬೇಸಾಯಕ್ಕೆ ಬಂದೀವಿ, ಮಾವು ಬೆಳಿತೀವಿ. ಒಟ್ಟು ಎಷ್ಟು ಎಕರೆ ಇದ್ರಿ ತಮ್ಮದು? ಈಗ ನಾವು ಬೇಸಾಯ ಮಾಡೋದು 50 ಎಕರೆ ಒಳಗೆ ಮಾವು ಬೆಳಿತೇವೆ, ಮಾವು ಮತ್ತೆ ಚಿಕ್ಕು ಎಲ್ಲಾನು ಬೆಳಿತಿರ್ತೀವಿ. 50 ಎಕರೆಯಲ್ಲಿ ತಾವು ಮಾವಿನ ಜೊತೆಗೆ ಚಿಕ್ಕು ಮತ್ತೆ ಏನೇನು ಬೆಳಿತೀರಿ? ಮಾವಿನ ಜೊತೆ ಚಿಕ್ಕು, ಪ್ಯಾರ್ಲ, ಗೋಡಂಬಿ, ಆಮ್ಯಾಗೆ ತೆಂಗು, ಮೆಣಸು, ಎಲ್ಲಾ ತರದ್ದು ಬಾಳೆಗಿಡ ಇಂತವೆಲ್ಲ ಬೆಳ್ಕೊಂತ ಹೋಗ್ತೀವಿ. ಎಲ್ಲ ಅಂದ್ರೆ ಈ 50 ಎಕರೆ ಒಂದೇ ಕಡೆ ಧಾರವಾಡದಾಗ ಬೇರೆ ಬೇರೆ ಕಡೆನೂ ಐತ್ರಿ. ಒಂದ್ ಎರಡು ಕಡೆ ಇದ್ದಿ ಧಾರವಾಡ ಮತ್ತೆ ಕಲ್ಕೇರಿ ಕೂಡಿಸಿ 50 ಎಕರೆ ನಾವು ಮಾವಿಂದು ಇದು ಮಾಡ್ತಿರ್ತೀವಿ. ಧಾರವಾಡದಾಗ ಇದ್ದಿದ್ದು ಮಾವು ಚಿಕ್ಕು ಪ್ಯಾರ್ಲ ಎಲ್ಲಾನು ಐತ್ರಿ. ಅಲ್ಲಿ ಬರೀ ಮಾವುನ ಆಮೇಲೆ ಅದ್ರೊಳಗನ ಎಲ್ಲ ಮಿಕ್ಸ್ ಅಂತ ಐತ್ರಿ. ಯಾಕಂದ್ರೆ ಈಗ ಮಾವನ ಒಂದು 100 ತಳಿ ಬೆಳಿತಿರ್ತೀನಿ, ಆಮೇಲೆ ಬೇರೆ ಫ್ರೂಟ್ಸ್ ಒಂದು 100 ಎಲ್ಲಾನು ಐತ್ರಿ, ಹೊರಗಿನ ದೇಶದ್ದು ಇಂಡಿಯಾದ್ದು. ಆ ಟೈಪ್ ಎಲ್ಲಾನು ಬೆಳೆಸ್ಕೊಂತ ಹೊಂಟೇವಿ ನಾವು. ಈಗ ತಮ್ಮ ತೋಟದಲ್ಲಿ ಈ ಮಾವಿನ ಬೆಳೆಯನ್ನ ಬೆಳೆದಿದ್ರಿ, ಆ ಮಾವಿನ ಬೆಳೆಯಲ್ಲಿ ಎಷ್ಟು ತಳಿಗಳಿದಾವೆ? ಮಾವಿನ ತಳಿ ಒಳಗ ನೋಡಿ ಫಸ್ಟ್ ಅಂತ ನಾವು ಆಪೋಸ್ ಅಂತೀವಿ. ನಾವು ಆಪೋಸ್ ಮೇನ್ ತಳಿ ರೀ ನಮ್ದು, ಯಾಕಂದ್ರೆ ನಮ್ಮ ತೋಟದೊಳಗೆ 7,000 ಗಿಡ ಇದಾವ ರೀ ಆಪೋಸ್. ಅದು ರತ್ನಗಿರಿಂದ ಎಲ್ಲ ತಂದಿದ್ದು ಗಿಡ. ಅದ್ರ ಪೈಕಿ ಬೇರೆ ಎಲ್ಲ ಜಾತಿದು ಐತ್ರಿ. ಫಸ್ಟ್ ಆಪೋಸ್ ಆಯ್ತು, ಈಗಿನಂಥ ಮಿಯಾಜಾಕಿ ಜಪನೀಸು, ಇಸ್ರೇಲದ್ದು, ಆಮೇಲೆ ನಮ್ಮ USA ಥೈಲ್ಯಾಂಡದ್ದು, ಬ್ಯಾಂಕಾಕು, ಎಲ್ಲ ದೇಶದ್ದು ಗಿಡ ಇದ್ದಾರೆ. ಮತ್ತು ಅಲ್ಲಿ ಇಂಥ ಕ್ಲೈಮೇಟ್ ಐತಲ್ರಿ, ಎಲ್ಲ ಗಿಡ ಹಚ್ಚಿದ್ರು ಚಲೋ ಬೆಳೀತದೆ. ಅದ್ರೊಳಗೆ ನಮ್ಮ ಗೋವಾ ಮಾನ್ಕೂರು, ಆಮೇಲೆ ಸಣ್ಣೇಲಿ, ಮುಸ್ರಾತ್, ಫರ್ನ, ಲಂಗಡ, ದಶೇರಿ, ಆಮೇಲೆ ಬಂಗನಪಲ್ಲಿ, ಇಂಥವ ಭಾಳ ಒಂದು 100 ವೆರೈಟಿ ಐತ್ರಿ ನನ್ನ ಕಡೆ. 100 ವೆರೈಟಿನೂ ಬರ್ತದೆ, ಮತ್ತು ಎಲ್ಲ ಕ್ವಾಲಿಟಿನೂ ಎಲ್ಲ ಚಲೋ ಇರ್ತದೆ. ತಾವು ಯಾವ ತಳಿಗಳನ್ನು ಹಾಕಿರಿ ತಮ್ಮ ತೋಟದಲ್ಲಿ? ನಾವು ಮೇನ್ ಆಪೂಸನ ಹಾಕೀರಿ. ಮೇನ್ ನಮ್ದು 7,000 ಗಿಡ ಏನು ಇದಾವಲ್ಲ ರೀ, ಮೇನ್ ನಮ್ಮ ಬಿಸ್ನೆಸ್ಸು ನಮ್ದು ಧಾರವಾಡದ ಹವಾಮಾನಕ್ಕೆ ಸೂಟೇಬಲ್ ಆಗೋದು ಆಪೂಸ್ ಗಿಡ. ಈ ಆಪೂಸ್ ಮೂಲತಃ ಎಲ್ಲಿದ್ರಿ ಇದು? ಮೂಲತಃ ಇದು ಫಾರಿನ್ ಇದ್ದಾರೆ. ಇದು ಇದಾಗಿ ನಮ್ಮ ರತ್ನಗಿರಿ ಒಳಗೆ ಇದ್ರದ್ದು ಭಾಳ ಮೊದ್ಲಿಂದ ಪ್ಲಾಂಟೇಷನ್ ಎಲ್ಲ ಇದಾವ ರೀ. ಧಾರವಾಡನಾಗೂ ಮೊದ್ಲಿಂದ ಐತ್ರಿ, 100 ವರ್ಷ ಹಿಸ್ಟ್ರಿ ಐತೆ ಅದು ಹಿಂದಿಂದ. ಧಾರವಾಡನಾಗೂ ಬೆಳಿತೀವಿ ಇದು. ಆದರೆ ನಾವೀಗ ಇಲ್ಲಿ ಅಂಥ ಪ್ಲಾಂಟೇಷನ್ ಅಂದರೆ ಗ್ರಾಫ್ಟಿಂಗ್ ಮಾಡೋರು ರತ್ನಗಿರಿ ಒಳಗೆ ಭಾಳ ಮಂದಿ ಇದ್ದಾರೆ. ರತ್ನಗಿರಿ, ದೇವಗಡ ಇಂಥಲ್ಲೆಲ್ಲಾನು ಅದ್ರದ್ದು ಗ್ರಾಫ್ಟಿಂಗ್ ಭಾಳ ಮಂದಿ ಮಾಡ್ತಾರೆ. ಅಲ್ಲಿ ಗ್ರಾಫ್ಟಿಂಗ್ ನಾವು ಅಲ್ಲಿಂದನೂ ತೊಗೊಂಬಂದು ಇಲ್ಲಿ ಹಚ್ಚಿಬಿಟ್ಟವ್ರಿ ಎಲ್ಲಾನು. ಅಂದರೆ ತಾವು ಈಗ ತಳಿಗಳನ್ನು ಹೇಳುವಾಗ ಹೇಳಿದ್ರಿ ಈ ಮಿಯಾ ಜಪನೀಸ್ ತಳಿಯನ್ನು ಹಾಕಿದ್ರಿ ತಮ್ಮ ತೋಟದಲ್ಲಿ ಅಂತ, ಎಷ್ಟು ಗಿಡಗಳಿದ್ದಾವೆ? ಸರ್ ಈಗ ನಾನು ಎಲ್ಲ ಈಗ ಹಾಕಿದ್ದು 2-3 ಗಿಡನ ಹಾಕ್ಯಂದ್ರಿ. ಈಗ ಜಪನೀಸ್ ತಳಿಯಲ್ಲಿ ಇವೆಲ್ಲಾನು 2-2 ಗಿಡನ ತರ್ಸೇನ್ರಿ. ಒಂದು 2-2 ಗಿಡ ತರಿಸಿ, ಯಾಕಂದ್ರೆ 2012 ತರಿಸಿದ್ರು. ಒಂದು 11 ನಾವು ಮಾವಿನ ಗಿಡ ತರಕ್ಕೆ ಹೋದಾಗ ಒಬ್ರು ಹಿಂಗೆ ಪರಿಚಯ ಆಗಿ ನಿಮ್ಮಲ್ಲಿ ಏನು ಹೊಸದೈತಿ, ಏನು ಮಾಡ್ತೀರಿ ಅಂತ ಕೇಳಿದಾಗ, ಇಲ್ಲ ನಾ ಬೇಕಾದ್ರೆ ಇಂಪೋರ್ಟೆಡ್ ಗಿಡ ಅವೆಲ್ಲನೂ ಒರಿಜಿನಲ್ ತಂದು ಕೊಡ್ತೀನಿ ಅಂತ ನನಗೆ ಒಂದು ಮಾತು ಕೊಟ್ಟಿದ್ರು ಅವರು. ನೀವು ವರ್ಷ ನಾವೀಗ ಮಾವಿನ ಗಿಡಕ್ಕೆ ಹೋಗಿ ತರಕ್ಕೆ ಅಲ್ಲಿ ಹೋಗಿರ್ತೀವಿ. ಮತ್ತು ಇಲ್ಲ ಹಿಂಗೆ ಇಂಪೋರ್ಟೆಡ್ ಗಿಡ ಇರ್ತಾವೆ, ನನಗೆ ನಾ ಬೇಕಾದಂಗೆ ತರಿಸ್ಕೊಡ್ತೀನಿ, ನಮ್ಮ ಪರಿಚಯದವ್ರು ಇದ್ದಾರೆ ಅಂದ್ಕೊಂಡು ಅವಾಗ 1,000 ರೂಪಾಯಿ ಕೊಟ್ಟಿದ್ದೆ ಅವ್ರಿಗೆ ಅಡ್ವಾನ್ಸ್. ಅವಾಗ ನನಗೆ ಅವ್ರು 10 ಗಿಡ ಕೊಟ್ಟಿದ್ರು ಆ ಜಮಾನದಾಗ. ಬೇರೆ ಬೇರೆ ತಳಿಗಳು ಬೆಳಗ್ಗೆ ಬೇರೆ ತಮ್ಮಲ್ಲಿ ಆಸಕ್ತಿನೇ ಇದೆ. ಹೌದೌದು. ಈಗ ಪ್ರಮೋದ್ ಅವರೇ, ತಾವು ಸಸಿ ತರೋದಕ್ಕಿಂತ ಮುಂಚೆ ತಾವು ಏನು ಮಾಡ್ತೀರಿ ತಮ್ಮ ತೋಟದಲ್ಲಿ, ಯಾವ್ಯಾವ ಕಾರ್ಯಗಳನ್ನು ಕೈಗೊಳ್ತೀವಿ? ಕಾರ್ಯಗಳು ಸರ್, ಮಾವಿನ ಸಸಿ ತರಬೇಕಿಂತ ಮೊದ್ಲಕ್ಕೆ ನಾವು ಎಲ್ಲಿ ಹಚ್ಚಬೇಕು ಅನ್ನೋದು ಪ್ಲ್ಯಾನ್ ನಾವು 1 ವರ್ಷದಿಂದ ಮಾಡಿರ್ತೀವಿ. ಜೂನ್ದಿಗ ಅಲ್ಲಿ ನೀರು ನಿಲ್ತೈತೆ ಹೆಂಗೆ, ಇಲ್ಲಿ ನೀರು ನಿಲ್ಲದ್ರೆ ಏನು ಮಾಡಬೇಕು, ನೀರಿನ ದಾರಿ ಹೆಂಗೆ ಮಾಡಬೇಕು ಅಂಥೇಳಿ 1 ವರ್ಷದಿಂದ ಪ್ಲ್ಯಾನ್ ಮಾಡ್ತೀವಿ. ಹಂಗೇನಾರು ಅದರೊಳಗೆ ನೀರು ನಿಲ್ಲೋಂಗಿತ್ತು, ಅದು ಕಾಲುವೆ ಹೊಡೆದು ಮತ್ತು JCB ಹಚ್ಚಿ ಒಂದು ಮಣ್ಣು ಒಂದು ಹೊಲದಿಂದ ಅಂದ್ರೆ ಬಾಜುಕಿಂದ ತಂದು ಹೈಟ್ ಮಾಡ್ಕೋತೀರಿ. ಮೊದ್ಲಕ್ಕೆ ಹೈಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಆಮ್ಯಾಗ ನಾವು ಜೂನಕ್ಕೆ ಹಚ್ಚಬೇಕಾದ್ರೆ ಜನವರಿದಿಂದ ಸ್ಟಾರ್ಟ್ ಮಾಡ್ತೀರಿ ವರ್ಕ್. ಫಸ್ಟಿಗೆ ನಾವೆಲ್ಲ ಲೈನ್ ಔಟ್ ಹಾಕೋಬೇಕ್ರಿ ಮೇನ್. ಅದಕ್ಕೆ ಲೈನ್ ಔಟ್ ಹಾಕ್ಕೊಂಡು ಎಷ್ಟು ಗಿಡ ಕೊಡ್ತಾವೆ, ದಾರಿ ಹೆಂಗೆ ಬಿಡಬೇಕು, ಡ್ರಿಪ್ ಲೈನ್ ಮಾಡ್ಕೋಬೇಕ್ರಿ. ಆಮ್ಯಾಗ ಅದನ್ನು 4 ನವೆಂಬರ್ 5 ಜನವರಿ 5 ಮಾರ್ಚಿಕ್ಕದು ನಾವು ಅದಕ್ಕೆ 3 ಫುಟ್ 3 ಫುಟ್ ತೆಗಿತೀವಿ JCBಲಿ ಲೈನ್ ಔಟ್ ಹಾಕ್ಕೊಂಡ್ಮೇಲೆ. ಲೈನ್ ತೆಗೆದ ಮೇಲೆ ಅದು ಒಂದು ಎರಡು ತಿಂಗಳು ಬಿಸಿಲಾಗಿ ಇರ್ಬೇಕ್ರಿ ಅದು ಅಂದ್ರೆ ಅದ್ರೊಳಗೆ ಏನಾದ್ರು ಕ್ರಿಮಿನಾಶಕ ಬಾಕಿ ಎಲ್ಲ ಇನ್ನೇನು ಇರ್ತಾವ ಅಲ್ಲಿ ಹೋಗ್ಬಿಡ್ತಾವ ಬಿಸಿಲು ಅದು ಕಾಯ್ಬೇಕು ಭೂಮಿ ಅದು ಅಂದ್ರೆ ನೀವು ತೋಟನ ಮೊದಲು ಪ್ಲಾನ್ ಮಾಡ್ತೀರಿ ಯಾವ ತರ ತೋಟ ಇರಬೇಕು ಅನ್ನೋದು ನೀರ್ ನಿಲ್ಬಾರ್ದು ಅವನ್ನೆಲ್ಲ ಸಮತಟ್ಟಾಗಿ ಆಮೇಲೆ ಮಣ್ಣಿನ ಪರೀಕ್ಷೆ ಮಾಡಿರ್ತೀರಿ ಬೋರ್ ಇದ್ದ ನೀರು ಮಣ್ಣು ಪರೀಕ್ಷೆ ಅಂತ ಮಾಡಬೇಕ್ರಿ ನಾವು ಮಾಡಿದ ಮೇಲೆ ಕೈ ಹಾಕ್ಬೇಕು ಅದಕ್ಕೆ ಏನು ಹಾಕ್ಬೇಕು ಅನ್ನೋ ಸೈಂಟಿಸ್ಟ್ಗಳು ಹೇಳ್ಬಿಡ್ತಾರೆ ನಮ್ಗೆ ಅಗ್ರಿಕಲ್ಚರ್ ಕಾಲೇಜ್ ಇದ್ರೊಳಗೆ ಅದು ಹೋದ್ರೆ ಅವ್ರು ಹೇಳ್ತಾರೆ ಇಲ್ರಿ ಎಷ್ಟು ಗೊಬ್ಬರನ ಹಾಕ್ಬೇಕು ಜಿಂಕ್ ಬೋರಾನ್ ಏನೇನು ಹಾಕ್ಬೇಕು ಚುನ್ನ ಇದಕ್ಕೆ ಹೇಳ್ಬಿಡ್ತಾವೆ ಈಗ ಪ್ರಮೋದರೆ ತಾವು ಮಾವಿನ ಸಸಿಯನ್ನ ತಗೊಂಬರ್ತೀರಿ ಈ ಆಪೋಸ್ ಆಗಿರ್ಬೋದು ಬೇರೆ ಬೇರೆ ಫಾರಿನ್ ತಳಿಗಳನ್ನಾಗಿರ್ಬೋದು ತಗೊಂಬರ್ತೀರಿ ಒಂದು ಸಸಿಗೆ ಎಷ್ಟು ಆಗ್ತದೆ ಎಲ್ಲಿಂದ ತರ್ತೀರಿ ಸರ್ ನಾ ತಂದಿದ್ದು ಎಲ್ಲಾನು ರತ್ನಗಿರಿಯಿಂದ ರೀ ಅಂದ್ರೆ ನಾವು ಮೊದ್ಲೇಕ ರತ್ನಗಿರಿ ತರಬೇಕಾದ್ರೆ ನಾವು ಜೂನಿಗೆ ಹಚ್ಚಬೇಕಾದ್ರೆ ಏಪ್ರಿಲ್ ಹಿಂಗೆಲ್ಲ ಫೋನ್ ಮಾಡಿರ್ತೇವೆ ಅವ್ರಿಗೆ ಏಪ್ರಿಲ್ಗೆ ಹೋಗ್ಬೇಕು ನಾವು ಹೋಗಿ ಆ ಗಿಡ ಸೆಲೆಕ್ಷನ್ ಮಾಡ್ಬೇಕು ಗಿಡ ಸೆಲೆಕ್ಷನ್ ಇಲ್ಲ ನನಗೆ 1,000 ಗಿಡ ಈ ವರ್ಷಕ್ಕೆ ಬೇಕು ಅಂತೇಳಿ ಸೆಲೆಕ್ಷನ್ ಮಾಡಿ ಅವರು ಒಂದು ದಿವಸ ನಿಂತು ನಾವು ಪ್ರತಿಯೊಂದು ಗಿಡನು ಸ್ಟ್ರೇಟ್ ಐತಲ್ಲೋ ಅದ್ರದ್ದು ಬಡ್ಡಿ ದಪ್ಪ ಇರಬೇಕು ಆಮ್ಯಾಗೆ ಅದು 5 ಫೂಟ್ ಮಟನು ಒಂದೇ ಟೈಪ್ ಇರ್ಬೇಕ್ರಿ ಅದು ತೆಳಗ ಸೈಡ್ ಆಜುಬಾಜುಕ್ಕೆ ಅದಕ್ಕೆ ಬ್ರಾಂಚ್ ಬಂದ್ರೆ ಗಿಡ ಅಡ್ಡ ದುಡ್ಡು ಹೋಗ್ಬಿಡ್ತದೆ ಅಲ್ಲಿ ಸೆಲೆಕ್ಷನ್ ಮಾಡಿ ಅದಕ್ಕೆಲ್ಲ ಅವ್ರಿಗೆ ಅಡ್ವಾನ್ಸ್ ರೊಕ್ಕ ಕೊಟ್ಟು ಬರಬೇಕು ಅಂದ್ರೆ ಸಸಿ ನೇರವಾಗಿರ್ಬೇಕು ಅದು ಹೌದೌದು 5 ಫೂಟ್ ಮಟನು ನೇರವಾಗಿರ್ಬೇಕು ನೇರವಾಗಿರ್ಬೇಕು ಅದಕ್ಕೆ ಆ ಕಡೆ ರಂಬಿ ಇರಬಾರ್ದು ಹೋಗಿರ್ಬಾರ್ದು ಈಗ ಒಂದು ಸಸಿ ತರಬೇಕಾದ್ರೆ ಈಗ ಧಾರವಾಡಕ್ಕೆ ತಮ್ಮ ತೋಟಕ್ಕೆ ಬಂದು ಮುಟ್ಟಬೇಕಾದ್ರೆ ಒಂದು ಸಸಿಗೆ ಎಷ್ಟು ರೇಟ್ ಆಗುತ್ತೆ ನಾದ ಸಸಿ ಸಾಣ ತರದಲ್ರಿ ಯಾಕಂದ್ರೆ ಆಕ್ಚುಲಿ ಸೈಂಟಿಸ್ಟ್ ಎಲ್ಲ 1 ವರ್ಷದ ಹಚ್ಬೇಕಂತಾರೆ ನಮ್ಮಲ್ಲಿ ಆ ಸೈಡ್ ಮಳಿ ಮತ್ತೆ ಇದು ಹಚ್ಚೋದ್ರಿಂದ ಗಿಡ ಫೇಲಿಯರ್ ಭಾಳ ಆಕಂತ ನಾನು ಸ್ವಲ್ಪ 2 ವರ್ಷದ ಸಸಿ ತರ್ತೇನೆ ರೀ 2 ವರ್ಷ 2 ವರ್ಷದ ಸಸಿ ಅಂದ್ರೆ ಅದು ಸಾಮಾನ್ಯವಾಗಿ ಒಂದು 3-4 ಅಡಿ ಎತ್ತರ ಇರುತ್ತೆ ಹಾ 2.5 ಫುಟ್ 3 ಫುಟ್ 3.5 ಫುಟ್ 3 ಫುಟ್ ಮಟ್ಟ ಇರ್ತದೆ ಅದಕ್ಕಿಂತ ಹೆಚ್ಚಿಗೆ ತರಬೇಡಿದ್ರೆ ಇರ್ತಾವ ನಾನು 3 ಫುಟದ ಆಯ್ಕೆ ಮಾಡಿರ್ತೇನೆ ರೀ 3 ಫುಟ್ ತಗೊಂಬಂತೀನಿ ಅಂದ್ರೆ ಈಗ ಸಸಿ ಅಂತ ತರ್ತಿರಲ್ಲ ಈ ಸಸಿ ತಂದ ನಂತರ ಯಾವ ತಿಂಗಳಲ್ಲಿ ಸಸಿಯನ್ನ ತರಬೇಕು ಮತ್ತೆ ಈ ಸಸಿಯನ್ನ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಷ್ಟು ಅಂತರ ಇರಬೇಕು ಅಂತ ನಾವು ಹೇಳ್ತೀವಿ ಅದು ಎಷ್ಟು ಇರಬೇಕು ಹೇಗೆ ಮಾಡ್ತಿರ್ತಾವ ಈಗ ಸಸಿಯಿಂದ ಸಸಿಗೆ ಮೊದಲಿನ ಪ್ರಕಾರ 1 ಎಕರೆಗೆ 40 ಕೂಡಿಸ್ಬೇಕಂತ ಐತ್ರಿ ಅಂದ್ರೆ 40 ಫುಟ್ಗೆ ಈಗೆಲ್ಲ ನಾವ್ ಏನ್ ಮಾಡಾಕ್ತಿರ ಹೈ ಡೆನ್ಸಿಟಿ ಮಾಡಾಕ್ತಿವಿ ಹೈ ಡೆನ್ಸಿಟಿ ಅಂದ್ರೆ ಒಂದು ಗಿಡದಿಂದ ಒಂದ್ ಗಿಡಕ್ಕೆ ನಾನು ಮೊದ್ಲಕ್ಕೆ 25 ಫುಟ್ ಇಟ್ಕೊಂಡಿದ್ದೀನಿ ಅಂದ್ರೆ ನಾ ಈಗ 7,000 ಗಿಡ ಹಚ್ಚಬೇಕಂದ್ರೆ ಒಮ್ಮೆ 7,000 ಹಚ್ಚಿಲ್ರಿ ನಂದ ಪ್ಲಾನ್ ಹೆಂಗಿತ್ತು 7,000 ಗಿಡ ಆದ್ರೆ ಡ್ರಿಪ್ ಪೈಪ್ ಲೈನ್ ನಾ ಹೆಚ್ಚಿಗೆ ಡಬಲ್ ಮಾಡ್ಕೊಂಡಿದ್ದೆ ಫಸ್ಟಿಗೆ 25 ಫುಟ್ ಹಚ್ಕೊಂಡೆ ರೀ 25 ಫುಟ್ನು ಬೆಳೆಸಿದೆ ಅಂದ್ರೆ ರೊಕ್ಕನು ಬರಾಕತ್ತು ಕೈಲಿ ರೊಕ್ಕ ಎಷ್ಟಂತ ಹಾಕ್ಬೇಕ್ರಿ 25 ಫುಟ್ ಬೆಳೆಸಿದೆ 25 ಆಮೇಲೆ 1 ವರ್ಷ ಬಿಟ್ಟು ಮತ್ತೆ ಅದ್ರೊಳಗೆ ಮತ್ತೆ ಒಂದೊಂದು ಹಾಕಿದ್ರಿ ಅದಕ್ಕೆ ಹಾಕಿ ಆ ಟೈಪ್ ಮಾಡ್ಕೊಂಡು 12 ಒಂದು ಫುಟಿಗೆ ನಾನು ಬೆಳೆಸಿನಿ ಅಲ್ಫಾನ್ಸ್ ಆ ಟೈಪ್ ಮಾಡ್ಕೊಂತ ನಾನು 7,000 ಗಿಡ ಅದಕ್ಕೆ ಅಲ್ಫಾನ್ಸ್ ಕುಡಿಸಿನಿ 1 ಎಕರೆಗೆ 700-750 ಆಮೇಲೆ ಕುಡಿಸ್ಬೇಕಾದ್ರೆ ಮೇನ್ ಅಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟಿಂಗ್ ಅದ್ರೊಳಗೆ ಮೇನ್ ಆಗ್ಬೇಕ್ರಿ ಗಾಡಿ ಹೋಗುವಂಗು ಮತ್ತೆ ನಮ್ ಸ್ಪ್ರೇ ಮಾಡಕ್ ಹೋಗಂಗ ಪ್ಲಾನ್ ಮಾಡ್ಕೋಬೇಕು ಅಂದ್ರೆ ವೆಹಿಕಲ್ ಅಡ್ಡಾಡ್ಬೇಕ್ರಿ ಯಾಕಂದ್ರೆ ಲೇಬರ್ ಖರ್ಚು ಬಹಳ ಬಂದ್ಬಿಡ್ತಾರೆ ವೆಹಿಕಲ್ ಒಳಗೆ ಹೋಗ್ಲಿಲ್ಲ ಅಂದ್ರೆ ಪ್ರತಿಯೊಂದು ಕ್ರೇಟ್ ನಾವು ಗಾಡಿಗೆ ಹೊರಗೆ ತರ್ಬೇಕಾದ್ರೆ ಲೇಬರ್ ಖರ್ಚು ಬಹಳ ಬರ್ತದೆ ಸ್ಪ್ರೇ ಮಾಡ್ಲಿಕ್ಕೆ ಇದಕ್ಕೆ ಆ ಟೈಪ್ ಪ್ಲಾನಿಂಗ್ ಮಾಡಿ ನಾವು ಹಚ್ಕೊಂಡಿವ್ರಿ ಅಲ್ಲ ಯಾವ ತಿಂಗಳಲ್ಲಿ ತಂದು ಸಸಿ ನೆಟ್ರೆ ಒಳ್ಳೇದಂತೆ ಸರ್ ಸಸಿ ನೀರಿಗೆ ಸ್ಟಾಲು ಆದ್ಮೇಲೆ ನೆಡ್ಬೇಕ್ರಿ ಯಾಕಂದ್ರೆ 15 ಮೊದ್ಲಕ್ಕೆಲ್ಲ ನಾವು ಹಿಂದಕ್ಕೆಲ್ಲ 7 ತಾರೀಕಿಗೆ ಮೀರಿಗೆ ಸ್ಟಾರ್ಟ್ ಆಕಿದ್ರೆ ಬಂದೇ ಬಿಡ್ತಿತ್ತು ಮೀರಿಗದಾಗ ಮಳಿ ಅಂದ್ರೆ ಒಂದು ಅಡ್ಡ ಮಳಿ ಬಂದು ಹೋಗಿರ್ಬೇಕ್ರಿ ಯಾವಾಗ ನಾವು ರೆಡಿ ಮಾಡ್ಕೊಂಡಿರ್ತೇವಲ್ಲ ಈ ಗಿಡ ಹಚ್ಬೇಕಾರ ತೆಗೆದು ಎಲ್ಲಾನು ಅದ್ರೊಳಗೆ ಗೊಬ್ಬರ ಗಿಬ್ಬರ ಹಾಕಿ ಮುಚ್ಚಿ ಅದ್ರೊಳಗೆ ನೀರು ನಿಲ್ಬೇಕ್ರಿ ಒಂದು ಅಡ್ಡ ಮಳಿ ಆಗಿರ್ಬೇಕು ಮೇದಾಗ ಫುಲ್ ತಂಪ ಇರ್ಬೇಕ್ರಿ ಒಳಗೆ ಗಿಡ ಹಚ್ಬೇಕಾದ್ರೆ ಅದು ನೀರು ನಿಂತು 1 ಇಂಚ್ ಬಿಡ್ಬೇಕು ಅದಕ್ಕೆ ನೀರು ಒಳಗೆ ಹೋಗಂಗ ಫುಲ್ ತಂಪ ಇರ್ಬೇಕ್ರಿ ಒಳಗೆ ಭೂಮಿ ಒಳಗೆ ಗಿಡದೊಳಗೆ ತೆಗೆದಿರ್ತೇವಲ್ಲ 3 ಫುಟ್ 3 ಫುಟ್ ಅದ್ರೊಳಗೆ ನಾವು ಗೊಬ್ಬರ ಇವೆಲ್ಲ ಟ್ರೆಕೋಡಮ ಇಂಥವೆಲ್ಲ ಎಲ್ಲಾನು ಹಾಕಿ ಅದ್ರೊಳಗೆ ಮುಚ್ಚಿರ್ತೇವಲ್ಲ ಸಗಣಿ ಗೊಬ್ಬರ ಹಾಕಿ ಆ ಟೈಮ್ನಾಗ ತೆಗ್ನಾಗ ನೀರು ತುಂಬಿರ್ಬೇಕು ಅಡ್ಡ ಮಳಿ ಒಳಗೆ ಅಡ್ಡ ಮಳಿ ಒಳಗೆ ನೀರು ತುಂಬಿದ್ಮ್ಯಾಗ ನೀವು 15 ಮಿರಗದಾಗ ಹಚ್ಚಿಬಿಟ್ರೆ ನಂಬರ್ 1 ಅದ್ರೊಳಗೆ ಡ್ರಿಪ್ ಲೈನ್ ಅಂತ ಈಗಿನ ಸಂಬಂಧ ಡ್ರಿಪ್ ಲೈನ್ ಬೇಕಾರೆ ನೀರಿಗೆ ಅಂದ್ರೆ ತಾವು ಹೇಳ್ತಾ ಇದ್ರಿ ಸಸಿ ತಂದು ಎಲ್ಲ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ತೋಟನ ಹಚ್ಬೇಕಂತೀರಿ ಒಂದು ಸಸಿ ತಮ್ಮ ತೋಟಕ್ಕೆ ಬಂದು ತಲುಪಬೇಕಾದ್ರೆ ಎಷ್ಟು ಖರ್ಚಾಗತ್ತೆ ರೀ ಚಲೋನ ಆರಿಸ್ಕೊಂಡ್ಬಂದಿದ್ದಕ್ಕೆ ಅವರು ನಮ್ಗೆ ರೇಟ್ ಹೆಚ್ಚಿಗೆ 400 ರೂಪಾಯಿ ಮಟ್ಟ ಒಂದು ಸಸಿಗೆ ನಾ ಕೊಟ್ಟೇನ್ರಿ ಒಂದು ಸಸಿಗೆ 400 ಹೌದೌದು ಟ್ರಾನ್ಸ್ಪೋರ್ಟಿಂಗ್ ಎಲ್ಲಾನು ಹಿಡೋದು ಟ್ರಾನ್ಸ್ಪೋರ್ಟಿಂಗ್ ಬಹಳ ಬೀಳ್ತಿತ್ತು ಅವಾಗ ಒಂದು ಧಾರವಾಡಕ್ಕೆ ಬಂದ್ಬೇಕಾದ್ರೆ ನಾನು 400 ರೂಪಾಯಿಗೆ ಒಂದು ಖರ್ಚು ಮಾಡೇನ್ರಿ ಸಸಿ ತರ್ಬೇಕಾದ್ರೆ ಈ ಸಸಿ ತಂದು ತಾವೇನು ತೋಟದಲ್ಲಿ ನೆಡ್ತಿರಲ್ಲ ಈಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಈ ಮಳೆ ಗಾಳಿಗೆ ಅಥವಾ ಕೆಲವೊಮ್ಮೆ ಸಸಿಗಳು ಬಾಗ್ತಾವ ಆ ಬಾಗ್ಲಾರ್ದಂಗ ನೋಡ್ಕೊಳಕ್ಕೆ ಅಥವಾ ಅದಕ್ಕೆ ಏನಾದ್ರೂ ಸಪೋರ್ಟಿವ್ ಏನಾದ್ರು ಕೊಡ್ತಿರಲ್ಲ ಅದು ಮೇನ್ ಐತ್ರಿ ಯಾಕಂದ್ರೆ ನಾವು ಸಸಿ ತಂದ್ಮೇಲೆ ಯಾಕಂದ್ರೆ ನಾವು ಸಣ್ಣ ದೊಡ್ಡ ಸಸಿ ತಂದಿರ್ತೇವಲ್ಲ ಎಷ್ಟು ಸಸಿ ಹಚ್ಚಿರ್ತೇವಲ್ಲ ಅಷ್ಟ ಸಸಿಗೂ ಒಂದೊಂದು 2 ಬಾಂಬು ಕಟ್ಟಿಗೆ ಕೊಡಬೇಕ್ರಿ ಹೌದು ದಪ್ಪಂದ ಅದು ಗಟ್ಟಿ ಬಿದಿರು ಇರ್ಬೇಕು, ಬಿದಿರು ಕಟ್ಟಿ ಗಟ್ಟಿ ಬಿದಿರು ಇರ್ಬೇಕು, ಪಳ್ಳ ಬಿದಿರು ಇರಬಾರ್ದು. ಗಟ್ಟಿ ಬಿದಿರು ಇತ್ತಂದ್ರೆ ನೆಲದಾಗ ಮತ್ತಕ್ಕಿಂತ ಗಿಡ ನೆಟ್ಟಿದ ಮೇಲೆ ಆಜು ಬಾಜುಕ್ಕೆ ಅವು ಎರಡು ನೆಟ್ಟು ಬಿಡ್ಬೇಕು. ಆಮ್ಯಾಗ ಗಿಡಕ್ಕೆ ಅಚ್ಚಕಡೆ ಅಚ್ಚಗಿಡ ಕಟ್ಟಬೇಕು ರೀ. ಕಟ್ಟಬೇಕಂದ್ರೆ ಹೆಂಗ್ರಿ, ಬಿಗಿಯಾಗಿ ಕಟ್ಟಬಾರ್ದ್ರಿ. ಹುರಿ ಹೇಳಿಲೆ ಗಿಡ ಅದು ವರ್ಷಗಟ್ಟಲೆ ವರ್ಷಗಟ್ಟಲೆ ಬೆಳ್ಕೊಂತಿರ್ತದ, ಅದಕ್ಕೆ ಬಿಗಿಯಾಗಿ ಕಟ್ಟಬಾರ್ದು ಅಂತ ನಂದು ಇದನ್ನ ನಾವು ಆ ಟೈಪ್ ಮಾಡ್ತಿರ್ತೇವೆ ರೀ. ಎರಡು ಕಡೆ ಕಟ್ತೇವೆ, ವಿ ಆಕಾರ ಹಿಂಗೆ ಮಾಡಿ ಕಟ್ತೇವೆ ಅಂದ್ರೆ ಗಿಡ ಬೆಳೆದ್ರು ಅದಕ್ಕೆ ಗಂಟಾಗಿರ್ಬಾರ್ದು, ಆ ಟೈಪ್ ಕಟ್ಕೋಬೇಕು ರೀ. ಅಂದಾಗ ಅದು ಗಟ್ಟಿ ಉಳಿತೈತೆ. ಈಗ ಸಸಿ ತಂದು ಗಿಡ ಹಚ್ಚಿದ್ರಿ ಎಲ್ಲ ಆಯ್ತು, ಯಾವ್ಯಾವ ಗೊಬ್ಬರಗಳನ್ನ ಹಾಕ್ತೀವಿ ಸರ್? ಸಸಿ ನಾವು ಹಚ್ಚಬೇಕಾದ್ರ ಮೊದ್ಲೇಕ ನಾವು ಗಿಡ ಏನು ನಾವು ತೆಗೆದಿರ್ತೇವಲ್ರಿ, ಅವಾಗ ಈಗ ನಾ ಹಚ್ಬೇಕಾರ ಬೇವಿನ ಹಿಂಡಿ ಗಿಂಡಿ ಸ್ವಲ್ಪ ಸಿಕ್ತಿದಿಲ್ಲ, ಕಾಸ್ಟ್ಲಿ ಅಂತಿದ್ರೆ ನಮ್ಮಲ್ಲಿ ಹುಲ್ಗೂರ್ ತಪ್ಲ ಬೇವಿನ ತಪ್ಲ ಅಂತವೆಲ್ಲ ಹಾಕಿ ಆಮ್ಯಾಗ ಮೊದ್ಲೇಕ ಇಡ್ತಿದ್ವಿ. ಆಮ್ಯಾಗ ನಾವು ಸಗಣಿ ಗೊಬ್ಬರ ತಗೋತೀವಿ, ಅರವತ್ತರಿಂದ ಎಪ್ಪತ್ತು ಕಿಲೋ ಸಾವಯವ ಗೊಬ್ಬರ ಅದಕ್ಕೆ ಮೊದ್ಲೇಕ ನಾವು ಜೀವನದಾಗ ತಗೋ, ಅದಕ್ಕಿಂತ ಮೊದ್ಲೇಕ ನಾಲ್ಕೈದು ತಿಂಗಳು ಮೊದ್ಲೇಕ ತಗೋಬೇಕು ನಾವು. ತಗೊಂಡ್ಮ್ಯಾಗ ಅದಕ್ಕೆ ಟ್ರೆಕೋಡರ್ಮ ಸೋಡೋಮೊನಸು ಎಲ್ಲ ಹಾಕಿ ಅದನ್ನ ಫುಲ್ ಹೆಲ್ದಿ ಇದು ಮಾಡ್ಬೇಕು ಅದಕ್ಕೆ. ಆಮ್ಯಾಗ ಅದ್ರೊಳಗೆ ಬೇವಿನ ಇದೆಲ್ಲ ಹಾಕಿ ಗಿಡಕ್ಕೆ ಹಚ್ಚೋಕ್ಕಿಂತ ಮೊದ್ಲೇಕ್ಕೆ ಒಂದು ತಿಂಗಳು ಮೊದ್ಲೇಕ್ಕೆ ಹಾಕಿ ಮುಚ್ಚಿಡ್ಬೇಕು ರೀ. ಅದ್ರ ಮೇಲೆ ಮಣ್ಣು ಹಾಕ್ಬೇಕು, ಮಣ್ಣು ಪೂರ್ತಿನೂ ಮಣ್ಣು ಹಾಕಂಗಿಲ್ಲ ರೀ, ಒಂದು ಎರಡು ಇಂಚ್ ನೀರು ಅದ್ರೊಳಗೆ ಹೋಗೋಂಗೆ ಮಾಡ್ಬೇಕು ನಾವು. ಅದ್ರೊಳಗೆ ಹಾಕಿ ಲೈನ್ ಔಟ್ ಕರೆಕ್ಟ್ ಮಾಡಿ ಗಿಡ ತಂದ ಮೇಲೆ ತೆಗೆದು ಮತ್ತೆ ಅದೊಂದು ಅರ್ಧ ಅರ್ಧ ಬುಟ್ಟಿ ಸಗಣಿ ಗೊಬ್ಬರ ಸಿಂಗಲ್ ಸೂಪರ್ ಫಾಸ್ಫೇಟು 4-8 ಅಂದ್ರೆ ಇರ್ಬಿ ಅದು ಬರ್ಬೇಡ, ಯಾಕಂದ್ರೆ ಹೊರಗಿನ ಮಣ್ಣು ಇರ್ತದ ಅದು ಮಣ್ಣು ಇದು ಮಣ್ಣು. ಸಿಂಗಲ್ ಸೂಪರ್ ಫಾಸ್ಫೇಟ್ ಸ್ವಲ್ಪ ಸ್ವಲ್ಪ 4-8 ಸ್ವಲ್ಪ ಸಗಣಿ ಗೊಬ್ಬರ ಮಿಕ್ಸ್ ಮಾಡಿ ಅದ್ರೊಳಗೆ ಮತ್ತೆ ಹಚ್ಚಿ ಮುಚ್ಚಿ ಬಿಡ್ಬೇಕು ಅದನ್ನು ಸರಿಯಾಗಿ. ಅದನ್ನ ಮುಚ್ಚಿದ ಮೇಲೆ ಅದು ಕರೆಕ್ಟ್ ಆಗ್ತದೆ. 50 ಎಕರೆಯಲ್ಲಿ ಮಾವಿನ ತೋಟಕ್ಕಾಗಿನೇ ಡ್ರಿಪ್ ಇರಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ, ತುಂತುರು ನೀರಾವರಿ ವ್ಯವಸ್ಥೆಯನ್ನು ಮಾಡಿದಿರಿ ಅಂತ. ಎಷ್ಟು ಬೋರ್ವೆಲ್ ಇದಾವ ತಮ್ಮ 50 ಎಕರೆಯಲ್ಲಿ? ಸರ್ ನಮ್ಮಲ್ಲಿ 5 ಬೋರ್ವೆಲ್ ಇದಾವ್ರಿ. 5 ಬೋರ್ವೆಲ್? 5 ಬೋರ್ವೆಲ್ ಚಾಲು ಅದ. 5 ಬೋರ್ವೆಲ್ ಚಾಲು ಇದಾವ್ರಿ. 5 ಬೋರ್ವೆಲ್ ಚಾರು ಇದ್ರೆ ಯಾವುದು ಒಂದು ಕೆಟ್ಟಿದ್ರು ಎಲ್ಲ ಗಿಡಕ್ಕೆ ನೀರು ಬರುವಂಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಾರೆ. ಅಲ್ಲ, ಈ ಬೋರ್ವೆಲ್ ಅನ್ನು ತೆಗೆಸಿರಲ್ಲ, ತಾವು ಸರ್ಕಾರದಿಂದ ಏನಾದರೂ ಯೋಜನೆಗಳನ್ನು ತೊಗೊಂಡು ಬೋರ್ವೆಲ್ ತೆಗೆಸಿದ್ರೆ ಹೇಗೆ? ಬೋರ್ವೆಲ್ಗಂತೂ ಸರ್ಕಾರದಿಂದ ಇಲ್ಲರಿ, ಮೊನ್ನೆ ಈಗ ಹೋದ ವರ್ಷ ನಮ್ಗೆ ಹಾರ್ಟಿಕಲ್ಚರ್ದಿಂದ ಸೋಲಾರ್ದ ಸಬ್ಸಿಡಿ ಕೊಟ್ರು. ಸಬ್ಸಿಡಿ ಅಂದ್ರೆ 1 ಲಕ್ಷ ಚಿಲ್ಲರ್ ಅವ್ರು ಕೊಟ್ಟರು, ಅದಕ್ಕೆ ನಾವು ಅರ್ಜಿ ಕೊಟ್ಟಿದ್ವಿ 2-3 ವರ್ಷದಿಂದ. ಸೋಲಾರ್ದ ಸಬ್ಸಿಡಿ ಕೊಟ್ಟರು. ಸೋಲಾರ್ ಸಬ್ಸಿಡಿ ಕೊಡೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಕಿದ್ರೆ, ಯಾಕಂದ್ರೆ ಬ್ಯಾಸ್ಗಿ ಒಳಗೆ ಮಾವಿನ ಗಿಡಕ್ಕೆ ಸಣ್ಣ ಗಿಡಕ್ಕೆ ನೀರು ಬೇಕಾರೆ, ಯಾಕಂದ್ರೆ ಈಗ ನೀರಿಲ್ಲದ ಏನೂ ಕೆಲಸ ಆಗೋದಿಲ್ಲ. ನಮ್ಗೆ ಸೋಲಾರ್ ಹಾಕಿದ್ರಿಂದ ಭಾಳ ಅನುಕೂಲ ಆಗಿತ್ತು. ಯಾಕಂದ್ರೆ ನಮ್ಗೆ ಯಾವಾಗ ನಾವು ನೀರು ಹಾಸ್ಬೇಕಂದ್ರೆ ಬೇಕಾದ ಬಿಸಿಲಿತ್ತಂದ್ರೆ ಮುಂಜಾನೆ 8-4 ಗಂಟೆ ಮಟ್ಟನು ಬೇಕಾದಂಗೆ ನೀರು ಹಾಸ್ತೇವ್ರಿ, ಯಾಕಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ನಮ್ಗೆ ಧೈರ್ಯ ಇರ್ತೈತಿ. ಇವತ್ತು 1,000 ಗಿಡ ಹಚ್ಚಿದ್ರು ನೀರು ಇವತ್ತು ನನ್ನ ಕಡೆ ಐತಿ ಅನ್ನೋ ಧೈರ್ಯನ ಸೋಲಾರ್ ಹಾಕ್ಕೊಂಡೇವ್ರಿ. ಭಾಳ ಸಂತೋಷ. ಈಗ ತಾವು ಮಾವಿನ ತೋಟ ಏನೋ ಮಾಡಿರಿ, 7,000 ಗಿಡನೂ ಹಾಕಿರಿ, ಇಷ್ಟೆಲ್ಲ ತಾವು ಖರ್ಚು ಮಾಡಿ ತೋಟ ಮಾಡಬೇಕಾದ್ರೆ ಇದರ ರಕ್ಷಣೆಗಾಗಿ, ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅವು ಕಾಯಿ ಬಿಡ್ತವೆ, ಹಣ್ಣಾಗ್ತವೆ, ಅಥವಾ ಸಸಿಗಳನ್ನು ತಾವು ಕಾಸ್ಟ್ಲಿ ತಂದು ಹಚ್ಚಿರ್ತೀರಿ, ಯಾರೋ ಬಂದು ಏನೋ ಮಾಡಿದ್ರು ಅನ್ನೋದಕ್ಕಿಂತನೂ, ಇದರ ರಕ್ಷಣೆ ಹೇಗೆ ಮಾಡ್ಕೊಂಡಿರಿ? ರಕ್ಷಣೆ ಅಂದ್ರೆ ಮೇನ್ ಸರ ನಾವು ತಂತಿ ಬೇಲಿ ಹಾಕೋಬೇಕ್ರಿ. ಫಸ್ಟಿಗೆ ಪೂರ್ತಿ ತಂತಿ ಬೇಲಿ ಹಾಕಿವಿ ಫುಲ್. ನೆಕ್ಸ್ಟ್ ನಮ್ಗೆ ಎಕ್ಸ್ಟ್ರಾ ಇನ್ಕಮ್ ಆಗಲಿ ಅಂತೇಳಿ ಸಾಗವಾನ್ ಗಿಡ ಹಚ್ಚೋರು, 4,000 ಸಾಗವಾನ್ ಗಿಡ ಹಚ್ಚಿ ತಂತಿ ಬೇಲು ಬಾಜಿಕ್ ಸಾಗವಾನಿ ಗಿಡ ಮತ್ತು ತಂತಿ ಬೇಲಿ ಅದು ನಮ್ಗೆ ಫುಲ್ ರಕ್ಷಣೆ ಕೊಡ್ತಿದ್ರು. ಅಂದು ಈಗ ಸದ್ಯಕ್ಕೆ ಫುಲ್ ಸಿಸಿ ಕ್ಯಾಮ್ರಾ ಹಾಕ್ಬಿಟ್ಟು ರೀ, 10 ಸಿಸಿ ಕ್ಯಾಮ್ರಾ ಇದಾವ ರೀ. ಸಿಸಿ ಕ್ಯಾಮ್ರಾ ಇರೋದ್ರಿಂದ ನಮ್ಗೆ ನಾವು ಎಲ್ಲೇ ಇದ್ರು ಅದನ್ನ ಅಬ್ಸರ್ವ್ ಮಾಡ್ಬಹುದು. ನಮ್ಗೆ ಎಲ್ಲಾರ ಇಂಡಿಯಾದಾಗ ಎಲ್ಲಿ ಇರ್ರಿ, ನಾವು ಎಲ್ಲಿ ಇದ್ರೆ ನಾವು ಕುಂತಲ್ಲೇನು ನೋಡ್ತೀವಿ ಅದನ್ನು. ಎಲ್ಲಿ ಮಂಗ್ಯಾ ಬಂದು ಯಾರು ಮನುಷ್ಯಾರು ಬಂದಾರು, ಯಾರು ಬಂದಾರು, ಕಾಯಿ ಯಾರು ಯಾಕೆ ಬಂದಾರು ಅಂತೇಳಿ ಅದರಿಂದ ಸಿಸಿ ಕ್ಯಾಮ್ರಾದಿಂದ ನಮ್ಗೆ ತಕ್ಷಣ ತಗೊಂಡೇ ಬಿಡ್ತಾರೆ. ಅದೊಂದು ಚಲೋ ಆಗಿತ್ತು ನಮ್ಗೆ, ಅದೊಂದು ಅನುಕೂಲ ಆಗಿತ್ತು. ಒಂದು ವರ್ಷದಲ್ಲಿ ಎಷ್ಟು ದಿನ ತಾವು ಈ ಮಾವಿನ ತೋಟದಲ್ಲಿ ಕೆಲಸ ಮಾಡ್ತೀವಿ? ನಾ ಕೆಲಸ ಮಾಡಕತ್ತ ನೋಡ್ರಿ 45 ವರ್ಷ ಆತಿಗೆ. ನಾನು 1980 ಮಾವು ಬೆಳ್ಕೊಂತಾನೆ ಇದ್ದೇನೆ. ಮಾವಿನ ತೋಟದಾಗ ನೋಡ್ರಿ ನಮ್ಮ 365 ದಿವಸದಾಗ ಒಂದು 30-45 ದಿವಸ ಅಷ್ಟೇ ನಮ್ಮ ಕೆಲಸಗಾರಿಗೆ ರೆಸ್ಟ್ ಅಂದ್ರೆ ನಡೀತೈತಪ್ಪ, ಇವತ್ತು ಹಬ್ಬಕ್ಕೆ ಹೋಗ್ಬಾ ಸುಟಿ ಮಾಡ್ಬೇಕು ಅಂತ ಹೇಳ್ತಿರ್ತೇವೆ ನಾವು. ಇಲ್ಲಿಕ್ರೆ 330 ದಿವಸ ಅಂತೂ ನಾವು ಹೊಲದಾಗ ಇದ್ದೇ ಇರ್ತೇವ್ರಿ. ಕೆಲಸ ನಮ್ಮ ಎಲ್ಲರೂ ರೈತರು ಭಾಳ ವರ್ಷದಿಂದ ಇದ್ದಾರೆ, ಅವ್ರು ಮಾಡ್ಕೊತಾನೆ ಇರ್ತಾರೆ, ಏನೂ ಇದಿಲ್ಲ ಅವ್ರದ್ದು. ನೀವು ಅವ್ರ ಜೊತೆಗೆ ಇರ್ತೀರಿ? ಹಾಂ, ನಾವು ಬೆಳಗ್ಗೆ ಹೋಗ್ತೀವಿ, ಸಾಯಂಕಾಲ ಹೋಗ್ತೀವಿ. ಕೆಲಸ ಇದ್ದಾಗ ಈಗ ಸೀಸನ್ ಐತ್ರಿ, ದಿವಸಕ್ಕೆ 2 ಸರ್ತಿ ಹೋಗ್ತೀನಿ, ಬೆಳಗ್ಗೆನೂ ಹೋಗ್ತೀನಿ ಸಾಯಂಕಾಲನೂ ಹೋಗ್ತೀನಿ. ಯಾಕಂದ್ರೆ ಬಾಕಿ ನಮ್ಮ ಬಿಸ್ನೆಸ್ ಇರೋದ್ರಿಂದ ಇಲ್ಲಿ ನಮ್ಮ ಬ್ರದರು ನಮ್ಮ ಮಕ್ಕಳು ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಾವು ಸ್ವಲ್ಪ ಬಿಡು ಮಾಡಿ ಹೋಗಿ ಬಂದಿರ್ತೀವಿ ರೀ, ಹೋಗ್ಬೇಕು. ತಮಗೆ ಎಷ್ಟು ಜನ ಮಕ್ಕಳು ರೀ? ನಮ್ಗೆ ಇಬ್ರು ಮಕ್ಕಳು. ಏನ್ ಮಾಡ್ತಾರೆ ಅವ್ರು? ಪ್ರವೀಣ್ ಗಾಂವ್ಕರ್ ಅಂತ ಹೇಳಿ ಬಿ ಇ ಮೆಕ್ಯಾನಿಕಲ್ ಆಗಿ ನಮ್ಮ ಬಿಸ್ನೆಸ್ ಬರ್ತಾನೆ. ನಮ್ಮ ಲಾಜಿಂಗ್, ಪೆಟ್ರೋಲ್ ಪಂಪ್, ನಮ್ಮ ಟ್ಯಾಂಕರ್ದು ಎಲ್ಲಾನು ಹಿಂಗೆ ಬಿಸ್ನೆಸ್ ಅದ, ಅದು ಮಾಡ್ತಿರ್ತಾನೆ. ಈಗ ನಾ ಏನು ಮಾಡೇನಿ ಅಂದ್ರೆ, ನಾ ಬರೇ ಪ್ರೊಡಕ್ಷನ್ ಮಾಡೋದು ಅಂದ್ರೆ ಹೊಲದಾಗಿಂದ ನಾ ಕೆಲಸ ಮಾಡೋದು, ಮಾರ್ಕೆಟಿಂಗ್ ಎಕ್ಸ್ಪೋರ್ಟ್ ಆಗಲಿ ನಮ್ಮ ಧಾರವಾಡಕ್ಕೆ ಬೇರೆ ಕಡೆ ಎಲ್ಲಿಯೂ ಕಳಿಸೋದು, ಮಾರ್ಕೆಟಿಂಗ್ ಎಲ್ಲಾನು ಪ್ರವೀಣ್ ಗಾಂವ್ಕರ್ಗೆ ಹಚ್ಚಿಬಿಟ್ಟಿನಿ. ನನ್ನ ಮಗ ದೊಡ್ಡವ್ರು ಫಸ್ಟ್ ದೊಡ್ಡವರು, ಮಗಳ ಫಿಸಿಯೋಥೆರಪಿ ಮಾಡ್ತಾರೆ ಸನ್ಮತಿ ಗಾಂವ್ಕರ್ ಅಂತೇಳಿ. ಇವರೆಲ್ಲಾರು ನಮ್ಮ ಅಣ್ಣನ ಮಕ್ಕಳಾದು, ಪ್ರವೀಣ್, ಅಕ್ಷಯ್, ವಿಕ್ರಮ್, ಅಣ್ಣ ತಮ್ಮರು ಎಲ್ಲಾರು, ನಮ್ಮ ಮಿಸ್ಸಸ್ ಎಲ್ಲಾರು ಬಹಳ ನನಗೆ ಹೆಲ್ಪ್ ಮಾಡ್ತಾರೆ. ಕೂಡು ಕುಟುಂಬ ತಮ್ಮದು? ಕೂಡು ಕುಟುಂಬ. ಯಾಕಂದ್ರೆ ನಾನು ಏನೋ ಒಂದು ವೆದರ್ದು ಏನೋ ಒಂದು ಕೆಮಿಕಲ್ ಒಯ್ಲಿ ಏನೋ ಹೋಗ್ಲಿ ಕೇಳ್ಬೇಕಂದ್ರೆ ಅವ್ರಿಗೆ ಕೊಟ್ಟು ಬಿಡ್ತೇವೆ ಇದನ್ನು. ಇದು ಸರಿ ಆಯ್ತೋ ಇಲ್ಲೋ, ಹೊಡಿಬೇಕು ಬೇಡೋ, ಇದರಿಂದ ಬಾಕಿ ಜೇನು ಉಳಕ, ಇದಕ್ಕೆ ಏನೋ ಪ್ರಾಬ್ಲಮ್ ಆಕಿತ್ತು ಏನಂತ ಹೇಳ್ತೇವೆ. ಇದನ್ನು ಆ ಟೈಪ್ ನಾನು ಕೊಡು ಇದನ್ನು ಮಾಡ್ತಾನೆ ಪ್ರವೀಣ್ ಎಲ್ಲ. ಭಾಳ ಸಂತೋಷ. ಪ್ರಮೋದ್ ಅವರೇ, ತಾವು ಹೇಳ್ತಾ ಇದ್ರಿ ಮಾವಿನ ತೋಟನ ಇಷ್ಟು ಸೊಗಸಾಗಿ ಬೆಳೆಸ್ತಾ ಇದ್ದೀರಿ. ಮಾವಿನ ಕಾಯಿ ಬೆಳೆದ ನಂತರ ಈಗ ಎಷ್ಟು ತಿಂಗಳಿಗೆ ತಾವು ಅಂದ್ರೆ ಎಷ್ಟು ದಿನಕ್ಕೆ ಈ ಮಾವಿನ ಕಾಯಿಗಳನ್ನ ಕಟಾವು ಮಾಡ್ತೀರಿ? ಮೊದ್ಲೇಕಿಂದ ಹೆಂಗಿತ್ತು, ನವೆಂಬರ್ ಡಿಸೆಂಬರ್ಗೆ ಹೂ ಬಿಟ್ಟು ಎಲ್ಲಾನು ಕಾಯಿ ಹಿಡಿಬೇಕಾಗಿತ್ತು. ಜನವರಿಗೆ ಫುಲ್ ಕಾಯಿಯಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದ್ರೆ ನಮ್ಗೆ ಕಾಯಿ ಬರ್ತೈತಿ. ಅಷ್ಟಂಕನು ನಾವು ಫುಲ್ ಕೆಲಸನು ಮಾಡಬೇಕಾರೆ, ಯಾಕಂದ್ರೆ ಡಿಸೆಂಬರ್ದಿಂದ ನಮ್ಗೆ ಫುಲ್ ವರ್ಕ್ ಇರ್ತದೆ. ನವೆಂಬರ್ ಸ್ಟಾರ್ಟ್ ರೀ, ನವೆಂಬರ್ದಿಂದ ವರ್ಕ್ ಆಗಿ ಜೂನ್ ಮಟ ಒಂದು ವರ್ಕ್ ಆಗ್ತದೆ. ಜೂನ್ದಿಂದ ನೆಕ್ಸ್ಟ್ ಜೂನ್ ಮಟ ಬೇರೆ ವರ್ಕ್ ಇರ್ತದೆ. ಯಾಕಂದ್ರೆ ಈಗ ನಾವು ಇಷ್ಟು ಕಾಯಿ ತೊಗೊಂಡ ಮ್ಯಾಗ ಅದಕ್ಕೆ ಎಲ್ಲಾನು ಒಟ್ಟಿಗೆ ಕೊಡಬೇಕಲ್ರಿ, ಬರೀ ಕಾಯಿ ತೊಗೊಂಡು ಹೊಲಕ್ಕೆ ಹೋಗ್ಲಿಲ್ಲ ನಡೀದಿಲ್ರಿ. ಯಾಕಂದ್ರೆ 330 ದಿವಸ ಅಂತೂ ನಾವು ಹೊಲದಾಗ ದುಡಿಯಬೇಕ್ರಿ, ಅಂದಾಗ ಕ್ವಾಲಿಟಿ ಬರ್ತದೆ. ಮಾವಿನಕಾಯಿ ಕಟಾವು ಮಾಡಿದ ನಂತರ ಏನೇನು ಮಾಡ್ತೀರಿ ತಾವು? ಸರ್, ಮಾವಿನಕಾಯಿ ಕಟಾವು ಆದಮೇಲೆ ಈಗ ಜೂನ್ 10-15 ನಮ್ಮ ಮಾವಿನ ಸೀಸನ್ ಮುಗಿತಿದ್ರು. ಅವಾಗ ಒಂದ್ ಸ್ವಲ್ಪ ದಿವಸ ಲೇಬರ್ಗೆ ಒಂದ್ ಎಂಟು ಗುಡಿ ಎಲ್ಲೆಲ್ಲೆಲ್ಲಿ ಹೋಗಿ ಬರ್ತಾರೆ, ರೆಸ್ಟ್ ಕೊಡ್ತೇವೆ. ಯಾಕಂದ್ರೆ ಈಗ 2 ತಿಂಗಳ ಫುಲ್ ಅವರು ಎಲ್ಲಿ ಹಬ್ಬನೂ ಇಲ್ಲ, ಮದುವೆನೂ ಇಲ್ಲ, ನಮ್ದು ಹಂಗ ಹಂಗೆ ಇರ್ತದೆ. ಅವಾಗೊಂದು 15 ದಿವಸ ಅವ್ರಿಗೆ ರೆಸ್ಟ್ ಕೊಟ್ಟು ಬಿಡ್ತೇನೆ. ರೆಸ್ಟ್ ಕೊಟ್ಟಾಗ ನಾ ಏನು ಮಾಡ್ತೀನಿ, 15 ದಿವಸ ನಾನು ಕುರಿ ಇರ್ತಾವಲ್ರಿ, ಕುರಿ ಮೀಸೋರು ಬರ್ತಾರೆ, ಒಂದ್ 1,000 ಕುರಿ ಅವರು ಮೊದ್ಲೇಕ ಪ್ಲಾನ್ ಮಾಡಿ ಕುಂತಿರ್ತಾರೆ ನಮ್ಮ ಹೊಲಕ್ಕೆ ಬರ್ಬೇಕಂತೇಳಿ. 15 ದಿವಸ ಕುರಿ ಬಿಟ್ಟು ಬಿಡ್ತೇನೆ ನಿಮ್ಮ ಹೊಲದಲ್ಲಿ. ಹೊಲದೊಳಗೆ ಅಂದ್ರೆ 1 ಫುಟ್ 1.5 ಫುಟ್ 2 ಫುಟ್ ಹುಲ್ಲು ಬೆಳೆದಿರ್ತೇನೆ. ಹುಲ್ಲು ಬೆಳೆದ ಮೇಲೆ ನಮ್ಮ ಮಾವಿನ ಹಣ್ಣು ಏನಿದಾವಲ್ರಿ, ಹಣ್ಣಾಗಿ ಇದಾಗಿ ಕೆಟ್ಟು ಬಿದ್ದಿರ್ತಾವ ತೆಳಗೆ. ಹಣ್ಣು ಕೆಟ್ಟು ಬಿದ್ದನೆ ಏನು ಮಾಡ್ತಾವು, ಎಲ್ಲ ಚೀಪಿ ತಿಂದ್ಬಿಡ್ತಾವು, ಅಂದ್ರೆ ಗೊಟ್ಟ ಅಷ್ಟೇ ಉಳಿತಾವು. ಅದು ಫ್ರೂಟ್ ಫ್ಲೈ, ಅದು ಹಣ್ಣೇನು ತೆಳಗನ್ನು ಉದುರು ಬಿದ್ದಿರ್ತೈತಲ್ರಿ, ಅದು ಅಲ್ಲಿ ಬಿತ್ತಂದ್ರೆ ಅದ್ರೊಳಗೆ ಹುಳ ಹಾಕಾವು, ಹುಳ ಆಗಿ ನೆಲ್ದಾಗ ಹೋಗ್ಬಿಡ್ತಾವೆ ಕೊಶ ಇದ್ರೊಳಗೆ. ಮತ್ತೆ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಮತ್ತೆ ಹುಳ ಆಗಿ ಮತ್ತೆ ಹೊರಗೆ ಬರ್ತಾವ್ರು ಮಳೆ ಬಿದ್ದ ಮೇಲೆ. ಅದಕ್ಕಿಂತ ನಾನು ಕುರಿ ಒಳಗೆ ಬಿಟ್ಟು ಬಿಡ್ತೇನೆ, ಆಡು ಬಿಡಂಗಿಲ್ಲ. ಆಡು ಬಿಟ್ಟರೆ ಮತ್ತೆ ನಂದು ಎಲೆ ತಿಂದು ಬಿಡ್ತಾವ್ರು, ಮ್ಯಾಲೆ ತಲೆ ಇರ್ತಾವಲ್ಲ, ತೆಳಗೆ ತಲೆ ಹಾಕೊಂಡು ಹೋಗೋದಕ್ಕೆ ಬಿಟ್ಟು ಬಿಡ್ತೀನಿ. ಹಾಂ, ಕುರಿನ 8 ದಿವಸ ಹೇಳಿರ್ತೇವೆ, 15 ದಿವಸ ಮಾಡ್ತಾರೆ ಅವ್ರು, ಅವನ್ನೆಲ್ಲಾನು ಸ್ವಚ್ಛ ಮಾಡಿಬಿಡ್ತಾವ್ರು, ತಿಂದು ಎಲ್ಲಾನು ಇದು ಮಾಡಿ. ನಮಗೂ ನಮ್ಮ ಲೇಬರ್ಗೆ ನಮ್ಮ ಕೆಲಸದಾರಿಗೂ 15 ದಿವಸ ರೆಸ್ಟ್ ಸಿಗ್ತೈತಿ. 15 ದಿವಸ ರೆಸ್ಟ್ ಸಿಕ್ಕ ಮೇಲೆ ಮತ್ತೆ ಕೆಲಸಕ್ಕೆ ಹಚ್ಚಿಬಿಡ್ತೇವ್ರಿ ಅವ್ರಿಗೆ. ಮೊದ್ಲೇಕ ನಾನು ಪೂರ್ತಿ ಪ್ರುನಿಂಗ್ ಮಾಡ್ಕೋತೇನೆ. ಪ್ರುನಿಂಗ್ ಅಂದ್ರೆ ಗಿಡ ಗಾಳಿ ಬೆಳಕು ಬರೋಂಗೆ ಮಾಡ್ಕೋತೇನೆ. ಯಾಕಂದ್ರೆ ಅಪೋಸಿಗೆ ಹೆಂಗೈತ್ರಿ, ವರ್ಷ ಅದಕ್ಕೆ ಪ್ರುನಿಂಗ್ ಬೇಕಾರೆ ಗಿಡ ಅದಕ್ಕೆ ಸೋರಬೇಕು. ಯಾಕಂದ್ರೆ 15 ಫುಟ್ 12 ಫುಟ್ಗಿಂತ ಹೆಚ್ಚಿಗೆ ಆದ್ರೆ ಅಪೋಸ್ ಗಿಡದ ಖರ್ಚು ಭಾಳ ಬಂದ್ಬಿಡ್ತದೆ, ನಮ್ಮ ಕಾಯಿನ ತೆಗಿಯಾಕ ಬರೋದಿಲ್ಲ, ಕ್ವಾಲಿಟಿ ಮಾಡಕ್ ಬರೋದಿಲ್ಲ. ನಾವು ಏನೂ ಸ್ಪ್ರೇ ಮಾಡಿದ್ರು ಏನು ಮಾಡೋದು ಗಿಡದ ಮಟ್ಟ ಮುಟ್ಟೋದಿಲ್ಲ. ನಮ್ಗೆ ಮೇನ್ ಅಂದ್ರೆ ಗಾಳಿ ಬೆಳಕು ಇತ್ತಂದ್ರೆ ಮುಂದೆ ಯಾವುದು ಹುಳ ನಮ್ಗೆ ಅಟ್ಯಾಕ್ ಆಗೋದಿಲ್ಲ. ನಮ್ಗೆ ಹುಳದ ಮೇನ್ ಏನಾಯ್ತಂದ್ರೆ ಆಫರ್ಸ್ ಅಂತ ಬರ್ತಾವ್ರು, ಜಿಗಿ ಹುಳ. ಜಿಗಿ ಹುಳ ಒಮ್ಮೆ ತೋಟದಾಗ ಎಂಟ್ರಿ ಆತಂದ್ರೆ ನಮ್ಗೆ ಎಲ್ಲ ಪ್ರೊಡಕ್ಷನ್ ಕೆಡಿಸ್ಬಿಡ್ತಾವೆ. ಅದರಿಂದ ನಾವು ಪೂರ್ತಿ ಪ್ರೂನಿಂಗ್ ಮಾಡಿ ಆಮ್ಯಾಗ ಫುಲ್ ಅದಕ್ಕೆ ಸ್ಪ್ರೇ ಮಾಡ್ತೇವೆ, ತುತ್ತೆ ಗಿತ್ತ ಹಾಕಿ ಚುನ್ನ ಅಂತ ಅದೆಲ್ಲಾನು ಹಾಕಿ ಒಮ್ಮೆ ಸ್ಪ್ರೇ ಮಾಡಿ ಅದಕ್ಕೆ ಬಿಟ್ಟು ಬಿಡ್ತೇವೆ. ಅದು ಒಂದು ಹಂತ ಮುಗಿತ್ತು ಪ್ರೂನಿಂಗ್. ಆಮ್ಯಾಗ ಎಲ್ಲಾನು ರೋಟ್ರೋವೇಟ್ರ್ ಹೊಡೆದು ಎಲ್ಲಾನು ಮಾಡಿ ಸಗಣಿ ಗೊಬ್ಬರ ಆಮ್ಯಾಗ ನಮ್ಮ ಟ್ರೆಕೋಡರ್ಮ ಸೋನಮಾಸು ಆಮೇಲೆ 19-19 ಎಲ್ಲ ಗೊಬ್ಬರ ಹಾಕಿ ಜಿಂಕು ಬೊರಾನ್ ಹಾಕಿ ಅದನ್ನ ಮತ್ತೆ ಮುಚ್ಚಬೇಕನ್ನ ಅದನ್ನು ಮುಚ್ಚಿ ಎಲ್ಲ ನೀರು ಬೆಳೆದು ಬಿಡ್ತೈತೆ. ಮತ್ತೆ ಅದನ್ನು ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ತಿಂಗಳು ಹೋಗೇ ಬಿಡ್ತೈತೆ ಎಲ್ಲ ಗಿಡನೂ ಮಾಡ್ಬೇಕಾದ್ರೆ. ಅಂದ್ರೆ ಎಲ್ಲಾನು ಕೊಚ್ಚಬೇಕು, ಇದು ಮಾಡ್ಬೇಕು, ಅದ್ರ ಹುಲ್ಲಿನ ಗಡ್ಡೆ ಇರ್ತೈತೆ ರೀ, ಆಮ್ಯಾಗ ಮೇಲೆ ಅದು ಅಂತರ್ಗಂಗೆ ಅಂತ ಬಂದಿರ್ತದೆ, ಬೇರೆ ಗಿಡ ಬಂದಿರ್ತೈತಿ, ಎಲ್ಲಾನು ಕಟ್ ಮಾಡ್ಬೇಕೈತಿ. ಇದು ಒಂದು ಪಾರ್ಟ್ ಆತ. ಆಮ್ಯಾಗ ಮತ್ತೆ ನೆಕ್ಸ್ಟ್ ಆಗಸ್ಟ್ ಮಳೆ ಕಡಿಮೆ ಆದ್ರೆ ಮತ್ತೆ ರೋಟ್ರೋಟ್ರ್ ಹೊಡಿತಾರೆ. ಮತ್ತೆ ರೋಟ್ರೋಟ್ರ್ ಹೊಡೆದು ಆಗಸ್ಟ್ 15ಕ್ಕೆ ನಮ್ಗೆ ಸಣಬ ಅಂತೇಳಿ ಆರ್ಗ್ಯಾನಿಕ್ ನಮ್ಗೆ ಇದು ಬರ್ತದೆ, ಅದು ಸಣಬ ಅಂತ ಸಣಬ ಅಂತೇಳಿ ಗಿಡ ಇದು ಮಾಡ್ತವೆ, ಬೀಜ ಇರ್ತದೆ. ಅದನ್ನ ನಾವು 1.5 ತಿಂಗಳ ಮಟ ಬೆಳೆಸ್ತಾರೆ ಅದು ಸಣಬ ಹೊಲದಾಗ. 1.5 ತಿಂಗಳಾದ್ಮೇಗ ಅದಕ್ಕೆ ಹೂ ಬರ್ತದ್ರ, ಹೂ ಬರೆದ್ರೆ ಒಂದೊಂದು 2-2 ಕಡೆ ಹೂ ಬಂದ ಕೂಡಲೇ ಅದು ದೊಡ್ಡದಾಗ್ತದಲ್ಲ ಗಿಡ, ಅದು ಸಣ್ಣ. ಮತ್ತೆ ರೋಟ್ರೋವೇಟ್ ಹೊಡಿತಾರೆ, ಅದು ಒಳಗೆ ಮಲ್ಚಿಂಗ್ ಆಗ್ಬಿಡ್ತದೆ, ಗೊಬ್ಬರ ಆಗ್ಬಿಡ್ತದೆ, ಆರ್ಗ್ಯಾನಿಕ್ ಮೆಟ್ರಿ ಅದಕ್ಕೆ ಅವ್ರಿಗೆ ಮಾಡ್ತೀವಿ. ಆಮ್ಯಾಗ ಮತ್ತ ನಮ್ಗೆ ಎಲ್ಲ ಗಿಡಕ್ಕೂ ಯಾವ ಗಿಡಕ್ಕೆ ಏನ್ ಆಗೈತಿ ಎಲ್ಲ ಚೆಕ್ ಮಾಡ್ತೀರಿ. ಅದಕ್ಕಿಂತ ಮೇನ್ ನಮ್ಗ ಇರುದು ಸ್ಟೆಮ್ ಬೋರರ್, ನಾವು ಅದನ್ನ ಹುಡ್ಕೋಂತ ಇರ್ತೀವಿ. ಆ ಸ್ಟೆಮ್ ಬೋರರ್ ಅಂದ್ರೆ ಆಪೂಸ್ ಗಿಡಕ್ಕೆ ಇಷ್ಟು ಪ್ರಾಬ್ಲಮ್ ಐತಲ್ರ, ಸಣ್ಣ ಕೂಸ್ ಇದಂಗ. ಸ್ಟೆಮ್ ಬೋರರ್ ಅಂತ ಬಂದ ಕೂಡಲೇ ನಮ್ಗೆ ಗಿಡಕ್ಕೆ ಅದನ್ನ ನಾವು ಚೆಕ್ ಮಾಡ್ಕೊಂತಿರ್ಬೇಕು. ಪ್ರತಿಯೊಂದು 7,000 ಗಿಡ ಇದ್ರು 7,000 ಗಿಡಕ್ಕೆ ನಾವು ಹೋಗಬೇಕ್ರಿ. ನಾವು ನಮ್ಲಿ ಎಲ್ಲರ ಕೆಲಸಗಾರ ಹೋದ ಮೇಲೇನ ಸ್ಟೆಮ್ ಬೋರರ್ ಅಂದ್ರೆ ಏನು ಮಾಡ್ತೈತಿ, ಒಳಗೆ ಹೋಗಿ ಅದು ರಂಧ್ರದಾಗ ಹೋಗಿ ಹೋಲ್ ತೆಗೆದು ಮತ್ತು ತಮ್ಮ ಜೀವನ ಮಾಡೋದು ಅಂದ್ರೆ ಗಿಡದ ಬಡ್ಡಿನ ತಿಂದ್ಬಿಡ್ತೈತಿ ಅದು ಪೂರ್ತಿ ಒಳಗೆ ಹೋಗಿ. ನಾವು ಅದನ್ನು ಮತ್ತೆ ಅದನ್ನು ತೆಗೆದು ತಂತಿ ಹಾಕಿ ಕ್ಲೋರೋಫೈರ್ಬಸ್ ಹಾಕಿ ಎಲ್ಲ ಹುಳ ತೆಗಿಬೇಕಾಕೈತಿ. ಹುಳ ತೆಗೆದು ಮುಚ್ಚಿದ ಮ್ಯಾಗ ಫಸ್ಟ್ ಸ್ಟೇಜ್ನಾಗ ಆದ್ರೆ ಏನೂ ಉಳಿತದ್ರಿ ಗಿಡ, ಸೆಕೆಂಡು ಥರ್ಡ್ ಸ್ಟೇಜ್ ಆದ್ರೆ ಗಿಡ ಉಳಿದ್ರು. ಅಂದ್ರೆ ಅದರೊಳಗೆ ಒಂದು ನೀರಿಂದ ಜಿನಕ್ಕೆ ಒಂದು ಪೈಪ್ ಲೈನ್ ಇರ್ತಿದ್ರು ಗಿಡದ ಬಡ್ಡಿ ಒಳಗೆ. ಆ ಗಿಡದ ಪೈಪ್ ಲೈನ್ದಾಗ ಅದ ಟಚ್ ಆಯ್ತು ಗಿಡ ಸಾಯ್ತದ್ರಿ. ಅದಕ್ಕಿಂತ ಮೊದ್ಲಕ್ಕೆ ನಾವು ಅದಕ್ಕೆ ಆ ಗಿಡಕ್ಕೆ ತಂತಿ ಇದು ಮಾಡಿರ್ತೀರಿ, ಅದನ್ನು ಒಳಗೆ ಹಾಕಿ ತಿರುಗಿಸಿ ಅದನ್ನು ಹುಳ ಹೊರಗೆ ತೆಗಿತೀರಿ. ಹುಳ ಹೊರಗೆ ತೆಗೆದು ಆಮೇಲೆ ಕ್ಲೋರೋಫೈರ್ಪಾಸು ಇಂಥವೆಲ್ಲ ಒಳಗೆ ಹಾಕಿ ಮತ್ತೆ ಮಣ್ಣು ಮುಚ್ಚಿಬಿಡ್ತೀರಿ. ಅದು ಮೇನ್ ಅವಶ್ಯಕತೆ. ಈಗ 2 ವರ್ಷ ಆತ್ರ ಈಗ ಮಳೆ ಭಾಳ ಆಗಿದ್ರಿಂದ ಅದು ಭಾಳ ಗಿಡ, ಯಾಕೆ ಈ ವರ್ಷ ನಮ್ಮ ಕಡೆ ಒಂದು 70 ಗಿಡ ಹೋದ್ರಿ. ಅದು ಅಷ್ಟು ನಾವು ಚೆಕ್ ಮಾಡಿದ್ರು ಒಂದೊಂದು ಹುಳ ತಪ್ಪಿರ್ತಾರೆ, ಮತ್ತೆ ಅದನ್ನು ಮತ್ತೆ ಚೆಕ್ ಮಾಡ್ಕೊಂತಾನೆ ಇರ್ಬೇಕು. ಒಂದು ಗಿಡಕ್ಕೆ ಬಂತಂದ್ರೆ ಪ್ರತಿ ಸಲ ಪ್ರತಿ ಸರ್ತೇನೆ ಅಷ್ಟು ಕೆಲಸ ಆಯ್ತು. ಮಾವಿನಕಾಯನ್ನ ತಾವು ಕಟಾವು ಮಾಡ್ತೀರಿ, ಈ ಕಟಾವು ಮಾಡಿದ ನಂತರ ಯಾವ ಕ್ರಮದಿಂದ ಹಣ್ಣನ್ನು ಮಾಡ್ತೀರಿ ಮಾವಿನ ಹಣ್ಣು? ಮಾವಿನ ನೋಡ್ರಿ ಮೇನ್ ಇರೋದು ಮಾವಿನ ಕಟಿಂಗ್ ಮಾಡ್ಬೇಕಾದ್ರೆ ರೈತ ಅದನ್ನ ಮಾವು ನಮ್ಮ ಹೊಲ್ದಾಗ ಬಲ್ತೈತೇ ಮೇನ್ ನೋಡ್ಬೇಕು. ಭಾಳ ಮಂದಿ ಈಗ ಬಲಿದ ಇದ್ದದ ಆಜುಬಾಜುಕ್ ನಾವು ತೋಟದ ಹರದ ನಾವು ಹರದ ನಾವು ಹರಿಬೇಕಂತ ಹರಿತಾರೆ. ಅದು ಯಾರೂ ಮಾಡಬಾರ್ದ್ರಿ, ಯಾಕಂದ್ರೆ ನಂದು ಮಾವಿನ ತೋಟದಾಗ ನಂದು ಕಾಯಿ ಬಲ್ತೈತೋ ಇಲ್ಲ ಫಸ್ಟ್ ಪರೀಕ್ಷೆ ಮಾಡ್ಬೇಕ್ರಿ. ಪರೀಕ್ಷೆ ಹೆಂಗೆ ಮಾಡ್ಬೇಕು, ಪೋಸಿದ್ರೊಳಗೆ ದುಂಡು ಸುತ್ತಬೇಕ್ರಿ. ಅದು ಬಲ್ತಿದ್ರ ಕಾಯಿ ತೆಗಿಬೇಕು. ಕಾಯಿ ತೆಗಿಬೇಕಾದ್ರೆ ಹೆಂಗ್ರಿ, ಬಡ ಬಡ ಹೋದ್ನೆ ಎಲ್ಲ ತೆಗೆದ್ನೆ ನೆಲದಾಗ ಇಟ್ಟೆ ಅದು ಒಟ್ಟ ಮಾಡಬಾರ್ದ್ರಿ, ಯಾರೂ ಮಾಡಬಾರ್ದು. ನಾವು ಒಂದೇ ಗಿಡಕ್ಕೆ ಕಾಯಿ ಹರಿಬೇಕಾದ್ರೆ 7 ಸರ್ತಿ ಒಂದು ಗಿಡಕ್ಕೆ ಹೋಗಿರ್ತೀವಿ. ಒಮ್ಮೆ 4 ಕಾಯಿ ಬರ್ತಾವೆ, ಒಂದು 15 ಕಾಯಿ ಬರ್ತಾವೆ, ಒಂದು 50 ಕಾಯಿ ಬರ್ತಾವೆ. ಲಾಸ್ಟಿಗೆ ಲಾಸ್ಟಿಗೆ ಫಸ್ಟಿಗೆ ಒಂದು 2 ಹರ್ಕೊಂಡ್ರೆ ನಮ್ಗೆ ರೊಕ್ಕ ಹಾಕಿದ್ರು ಮೇನು. ಈಗ ಫಸ್ಟ್ ಏಪ್ರಿಲ್ನಾಗ ಏನು ಬರ್ತೈತಲ್ಲ ಅದರೊಳಗೆ ರೊಕ್ಕ ಆಗೋದು ನಮ್ಗೆ. ಅವಾಗ ನಾವು 5-6 ಸರ್ತಿ ಒಂದು ಗಿಡಕ್ಕೆ ಹರ್ಕೊಂಡು ಅದನ್ನು ಸರಿಯಾಗಿ ರೀದಾಗಿ ಇಟ್ಕೊಂಡು ಕಾಯಿ ಹರಿಬೇಕಾದ್ರೆ ನೋಡ್ರಿ ಫುಲ್ 6 ಇಂಚ್ ಮೇಲಿಂದ ಡೇಟ್ ಇಟ್ಟಿರ್ತೀವಿ. ಮತ್ತು ಅದನ್ನು ತಂದು ನಮ್ಮ ಪ್ಯಾಕೋಸಿಗೆ ಬಂದಮೇಲೆ ಅದಕ್ಕೆ 1 ಇಂಚ್ ಡೇಟ್ ಇಡಬೇಕು. ಕಾಯಿಗೆ 1 ಇಂಚ್ ಡೇಟ್ ಇಡಲಿಲ್ಲ ಅಂದ್ರೆ ಅದರದ ಸೊನೆ ಅದ್ರ ಮೇಲೆ ಬಿತ್ತು ಅಂದ್ರೆ ಆ ಕಾಯಿ ಫೇಲಿಯರ್ ಅದ. ಅದು ಈಗ ಅದರ ಸೊನೆನ ನಮ್ಮ ಮನುಷ್ಯರಿಗೆ ಕಣ್ಣಿಗೂ ಬಿತ್ತು ನಮ್ಮ ಈ ಮ್ಯಾಗ ಬಿದ್ದರು ಅದು ಕೈ ಮೇಲೆ ಬಿದ್ದರೂ ಗಾಯ ಫುಲ್ ರೀ, ಚರ್ಮ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ತಬಡ್ತಬ್ ನೀರು ಹಾಕಿ ವರ್ಷಿದ್ರೆ ಏನಾಗುದಿಲ್ಲ. ಮಕ್ಳು ಏನ್ ಮಾಡ್ತಾರೆ ಗೊತ್ತಿಲ್ಲಾರ್ದನ ಮಾವಿನಕಾಯನ್ನ ಕಸ್ತಾರ, ಆ ಸೊನೆ ಏನಾರು ಹತ್ತಪ್ಪ ಅಂದ್ರೆ ಇಲ್ಲಿ ತುಟಿ ಅದ್ರ ಗಾಯ ಗಾಯ ಆಕೈತಿ. ಅಷ್ಟು ಅದ್ರ ಸೊನೆನ ಅದಕ್ಕೆ ಅಷ್ಟು ಗಾಯ ಮಾಡ್ತೈತಿ. ಹೌದು, ಅದಕ್ಕೆ ನಾವು 1 ಇಂಚ್ ಅದನ್ನು ಸೊನೆ ಇದು ಮೇಲಿಂದ ಡೇಟ್ ಇಡಬೇಕ್ರಿ. ಅದಕ್ಕೆ ಕಾಪಾಡಬೇಕು ನಾವು. ಅದು ಡೇಟ್ ದರ್ಕತ್ತೆ 1 ಇಂಚಿಂದ ಅದು ತುಂಬ ಇದ್ದಷ್ಟು ಒಳ್ಳೇದು. ಒಳ್ಳೆ 1 ಇಂಚ್ ಇಡಬೇಕ್ರಿ ಅಂದ್ರೆ ಅದ್ರೊಳಗೆ ಫುಲ್ ಸೊನೆನ ಒಳಗಿರ್ತೈತೆ. ಅಷ್ಟು ಒಳಗೆ ಕಾಯಿ ಅದ್ರ ಸೊನೆ ಹೊರಗೆ ಹೋಗ್ಬಾರ್ದ್ರಿ ಮೀನ್ ಅಂದ್ರೆ. ಅಷ್ಟು ಹೆಲ್ದಿ ಕಾಯಿ ಆಮ್ಯಾಗ ಅದು ಸೌಕಾಶ್ ತಾನು 7-8 ದಿವಸ ಆದ್ಮೇಲೆ ತಾನೇ ಒಣಗಿ ಬೀಳ್ತೈತ್ರಿ. ಅದು ಆ ಟೈಪ್ ನಾವು ಹಿಡ್ಕೊಂಡು ಕಟ್ ಮಾಡಿ ಆಮ್ಯಾಗ ಹಣ್ಣು ಮಾಡಕ್ ಹಾಕ್ಬೇಕು. ಹಣ್ಣು ಮಾಡೋ ವಿಧಾನ ಇಥಿಲಿನ್ ಗ್ಯಾಸ್ ಅಂತ ಬಂದದ. ಇಥಿಲಿನ್ ಗ್ಯಾಸು ಇಥಿಲಿನ್ ಇದು ಬರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲರಿ ಈಗ. ಆಮ್ಯಾಗ ಈಗೀಗಂತೂ ಹಣ್ಣು ಇಂಥ ಕ್ಲೈಮೇಟ್ ಆಗೈತಲ್ರಿ, ಮಳೆಗಾಲದಾಗ ಇದಾಗ್ತೈತಿ. ನೀವು ಬಲ್ತಿದ ಹಣ್ಣನ್ನ ತೆಗೆದು ಚಲೋ ಬಲ್ತಿದ ಹಣ್ಣನ್ನ ತೆಗೆದಿಟ್ಟು 8 ದಿವಸನಾಗ ಮನೆಯೊಳಗೆ ಬೇಕಾದಂಗೆ ತಿನ್ಬೋದ್ರಿ. ಆ ಟೈಪ್ ಕ್ಲೈಮೇಟ್ ಐತ್ರಿ ಈಗ ಬೇಕಾದಂಗೆ ಬಲ್ತಿದ ಕಾಯಿ. ಯಾರು ಆದರೂ ಇವತ್ತು ಹರಿದು ಇವತ್ತು ಹಣ್ಣು ಹಾಕಕ್ಕೆ ಹಾಕಬಾರ್ದ್ರಿ ಮೀನ್ ಆಗಿರೋದಂದ್ರೆ ಎಲ್ಲರಿಗೂ. ಅದು ಫುಲ್ ಉಸಿರಾಡ್ತಿರ್ತದ್ರಿ ಕಾಯಿ, ಅದಕ್ಕೆ ಹೀಟ್ ಆಗಿರ್ತದೆ ಫುಲ್. ಅದು ಅದಕ್ಕೆ ಒಂದು ಶಾಂತ ಒಂದು ದಿವಸ ಫುಲ್ ಕಾಯಿ ಇಡಬೇಕ್ರಿ ಅದು. ನೆಕ್ಸ್ಟ್ ದಿವಸ ಅವಾಗ ನೀವು ಹುಲ್ಲಾಗಿ ಹಾಕಿ ಇದು ಮಾಡಿ ಇಟ್ಟುಬಿಟ್ರೆ 2 ದಿವಸನಾಗ ಅದ್ರ ಬೇಕಾದಂಗೆ ಹಣ್ಣು ಆಗಿಬಿಡ್ತೈತ್ರಿ ಮಸ್ತ್ ಹುಲ್ಲಿನ. ನಾವೆಲ್ಲಾನು ಏನು ಮಾಡ್ತೀರಿ ಈಗ ಮದ್ದು ಈಗ ಜಾಗ ಇದ್ರಿಂದ ಕ್ರೇಟ್ನೇ ಹಾಕ್ಬಿಡ್ತೀರಿ. ಅದು ತಳಗ ಹುಲ್ಲು ಹಾಕಿ ಪೇಪರ್ ಹಾಕಿ ಮಾವಿನ ಹಣ್ಣು ಹಾಕಿ ಮೇಲೆ ಮುಚ್ಚಿಬಿಡ್ತೀವಿ. ತಾನು ಹಣ್ಣಾಗ್ಬಿಡ್ತೀವಿ 8 ದಿವಸ ಹಣ್ಣಾಗ್ಬಿಡ್ತದೆ. ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೇ, ಮಾವು ಬೆಳೆಯ ಕುರಿತು ಸಾಕಷ್ಟು ವಿಷಯಗಳನ್ನು ಇವತ್ತು ನಮಗೆ ತಿಳಿಸ್ಕೊಟ್ರಿ. ಇದರ ಮುಂದಿನ ಭಾಗವನ್ನು ನಾಳೆ ಮತ್ತೆ ನಾವು ಮುಂದುವರಿಸೋಣಂತೆ. ನಮಸ್ಕಾರ. ನಮಸ್ಕಾರ. ಮಾವಿನ ಬೆಳೆ ಬೇಸಾಯ ಈ ಬಗ್ಗೆ ಧಾರವಾಡದ ಪ್ರಮೋದ್ ತುಕಾರಾಮ್ ಗಾಂವ್ಕರ್ ಅವರೊಂದಿಗೆ ಕುಮಾರ್ ಅಗಡಿ ಅವರು ನಡೆಸಿದ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಮಾವಿನ ಬೆಳೆ ಬೇಸಾಯದ ಬಗೆಗಿನ ಸಂದರ್ಶನದ ಮುಂದಿನ ಭಾಗ ನಾಳಿನ ಕೃಷಿರಂಗದಲ್ಲಿ ಕೇಳಬಹುದು. ಬೇಗ ಮಾಡ್ಕಣೋ ಪ್ಲೀಸ್ ಬೇಗ. ಬೇರೆ ಯಾವ್ದಾದ್ರು ಮ್ಯಾಚ್ ಇದೆಯಾ? ಹಾಗೆ ಇದೆ ಕಣೋ, ಅಜ್ಜನ ಜೊತೆ ಬ್ಯಾಂಕ್ ಹೋಗೋಕಿದೆ. ಹಾ ಕಣೋ, ವಯಸ್ಸಾದ್ರೆ ರನ್ನರ್ ಬೇಕೇ ಬೇಕು. ಆದ್ರೆ ಬ್ಯಾಂಕಿಂಗ್ ನಲ್ಲಿ ಬೇಡ, ಅದೇ ತರ RBI ಹೇಳ್ತಾ ಇದೆ, ಸೀನಿಯರ್ ಸಿಟಿಜನ್ಸ್ ಎಲ್ಲಕ್ಕಿಂತ ಮೊದಲು, ನಿಮ್ಮ ವಯಸ್ಸು 70ಕ್ಕಿಂತ ಹೆಚ್ಚಿದ್ರೆ, ವಿಕಲಾಂಗರಾಗಿದ್ರೆ, ನಿಮ್ಗೆ ಬ್ಯಾಂಕ್ ಗೆ ಹೋಗಲು ಆಗದಿದ್ರೆ ಬ್ಯಾಂಕ್ ನಿಮ್ಮ ಹತ್ತಿರ ಬರುತ್ತೆ, ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ. ಸೀನಿಯರ್ ಎಲ್ಲಕ್ಕಿಂತ ಮೊದಲು RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್, ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ನೌಲಗುಂದದ ಇಮಾಮ್ ಸಾಬ್ ಎಂ ವಲ್ಲಭ್ನವರ್ ಹಾಗೂ ಮೇಳದವರಿಂದ ತತ್ವ ಪದಗಳನ್ನ. ಧರ್ಮ ಅನ್ನೋದು ಒಂದೈತಿ, ಹೌದಲ್ರಿ? ನಾವು ಮಾಡ್ಕೊಂಡಿದ್ದೀನಿ. ಅನೇಕ ಮಂದಿ ಮಹಾತ್ಮರು ಬಂದ ಕಾಸ ನಮ್ಮಂತ ನರ್ಮಾಡವ್ರಿಗೆ ಉಪದೇಶ ಕೊಟ್ಟು ಎಚ್ಚರಿಸಿರೋ ಅಂತ ಮಹಾತ್ಮರ ಮಾತನ್ನ ನಮ್ಮ ಅಂತರಂಗದೊಳಗೆ ಅನುಷ್ಠಾನಕ್ಕೆ ತಂದು ಜಾತಿ ಮತ ಪಂಥನ್ನ ದೂರಿಟ್ಟು ಕಾಸ ನಾವೆಲ್ಲರೂ ಈ ದೇಶದಲ್ಲಿ ಜನ್ಮ ತಾಳಿ ಬಂದಂತವ್ರು ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆಗಳನ್ನ ಇಟ್ಟುಕೊಂಡು ಜೀವನವನ್ನ ತೆಗೆದ್ರೆ ಈ ಭಾರತ ದೇಶದಲ್ಲಿ ಜನ್ಮ ತಾಳಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನ ಹೇಳ್ತೇನೆ. ಖರೆ ಐತ್ರಿ. ಸತ್ಯದ ಸಮ್ಮತಿಯ ಸಾರಿ ಎಲ್ಲ ಸೇವಿ ಕನ್ನಡ ನಾಡಿನೊಳಗೆ ದುಡಿಯುನ್ನರಿಯೇ ಮತದಿಂದ ನಾವ ಬಿಡಸುನರಿ ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ಕನ್ನಡ ನಾಡಿನೊಳಗೆ ಹುಟ್ಟುನರಿ ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ಕನ್ನಡ ನಾಡಿನೊಳಗೆ ಹುಟ್ಟುನರಿ ಕನ್ನಡ ನಾಡಿನೊಳಗೆ ಹುಟ್ಟುನರಿ ಈ ಮಣ್ಣಿನ ಋಣವನ್ನು ತೀರಿಸುನರಿ ಕನ್ನಡ ನಾಡಿನೊಳಗೆ ಹುಟ್ಟುನರಿ ಮಣ್ಣಿನ ಋಣವನ್ನ ತೀರ್ತು ನರಿ ಕನ್ನಡ ನಾಡಿ ಮಣ್ಣಿನೊಳಗೆ ಹುಟ್ಟು ನರಿಯೇ ಮಣ್ಣಿನ ಋಣವನ್ನ ತೀರ್ಸು ನರಿಯೇ ಕನ್ನಡ ನಾಡಿನೊಳಗೆ ಹುಟ್ಟು ನರಿ ಮಣ್ಣಿನ ಋಣವನ್ನ ತೀರ್ಸು ನರಿಯೇ ಸತ್ಯದ ಸಮತಿಯ ಸಾರಿ ಎಲ್ಲ ದೇವಿ ಭಾರತ ದೇಶದೊಳಗೆ ದುಡಿಯು ನರಿಯೇ ಸತ್ಯದ ಸಮತಿ ಸಾರಿ ಎಲ್ಲ ದೇವಿ ಭಾರತ ದೇಶದೊಳಗೆ ದುಡಿಯು ನರಿ ಭಾರತ ಮಾತೆಗೆ ತೊಂದರಿ ಬಂದರ ಒಮ್ಮತದಿಂದ ನಾವ ಬಿಡಸು ನರಿ ದೇವರಿಗೆ ಶರಣನೇನ ತತ್ವ ಪದಗಳನ್ನು ಕೇಳುತ್ತಿರುವಿರಿ. ಓ